ಅವರ ನಿರ್ದೇಶನದಲ್ಲಿ ಯಶಸ್ವಿ ಪ್ರದರ್ಶನವನ್ನು ಕಂಡಿದೆ. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಚಿಂಚನಸೂರು ಗ್ರಾಮದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಇಂದು ಬೆಳಗ್ಗೆ 8:17 ವೇಳೆಗೆ ಸಣ್ಣ ಪ್ರಮಾಣದ ಭೂಕಂಪ ಸಂಭವಿಸಿದೆ. ರೆಕ್ಟರ್ ಮಾಪಕದಲ್ಲಿ 2.3 ತೀವ್ರತೆಯ ದಾಖಲಾಗಿದ್ದು, ಘಟನೆ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಪತ್ತು ನಿರ್ವಹಣಾ ಕೇಂದ್ರದೊಂದಿಗೆ ಸಂಪರ್ಕದಲ್ಲಿ ಇರುವುದಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ರಾಯಚೂರು ನಗರದ ರಾಜೀವ್ ಗಾಂಧಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಎಚ್ಎಸ್ ಸಾತ್ವಿಕ್ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದಿನಿಂದ 3 ದಿನಗಳ ಕಾಲ ನಡೆಯಲಿರುವ ಕಾಮನ್ವೆಲ್ತ್ ಸಂಸದೀಯ ಸಂಘದ 11ನೇ ಸಮ್ಮೇಳನಕ್ಕೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಚಾಲನೆ. ನಟ ದಿವಂಗತ ವಿಷ್ಣುವರ್ಧನ್, ಬಹುಭಾಷಾ ನಟಿ ದಿವಂಗತ ಬಿ ಸರೋಜಾದೇವಿ ಅವರಿಗೆ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಲು ಸಂಪುಟ ಸಭೆ ನಿರ್ಧಾರ. ಎಲ್ಲಾ ಜಿಲ್ಲಾ ತಾಲೂಕು ಆಸ್ಪತ್ರೆಗಳ ನವೀಕರಣಕ್ಕೆ 540 ಕೋಟಿ ರೂಪಾಯಿ ಅಂದಾಜು ಮೊತ್ತಕ್ಕೆ ಸಂಪುಟ ಒಪ್ಪಿಗೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಮತಪತ್ರ ಬಳಸುವುದು ತಪ್ಪಲ್ಲ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮರ್ಥನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಮಂಗಳೂರು. ಕಿಸಾನ್ವಾಣಿ ಕಿಸಾನ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇಂದಿನ ಕಾರ್ಯಕ್ರಮದಲ್ಲಿ ಮಂಗಳೂರಿನ ಅಳಪೆಯ ಲಕ್ಷ್ಮೀನಾರಾಯಣ ಭಟ್ ಅವರ ಸಮಗ್ರ ಕೃಷಿ ಅನುಭವದ ಕುರಿತು ಸಂದರ್ಶನ ಕೇಳುವಿರಿ. ಸಂದರ್ಶಕರು ಗಾಯತ್ರಿ ಎಂ. ಇಂದು ನಮ್ಮೊಂದಿಗಿದ್ದಾರೆ ಅಳಪೆ ಲಕ್ಷ್ಮೀನಾರಾಯಣ ಭಟ್ ಇವರು. ಇವರು ಉದ್ಯೋಗದಿಂದ ನಿವೃತ್ತಿ ಹೊಂದಿದ ಬಳಿಕ ತಮ್ಮ ಜಮೀನಿನಲ್ಲಿ ಸಮಗ್ರ ಕೃಷಿಯನ್ನ ಮಾಡ್ತಾ ಇದ್ದಾರೆ. ಇವರ ಕೃಷಿಯ ಅನುಭವವನ್ನ ಈಗ ನಾವು ಕೇಳಿ ತಿಳಿಯೋಣ. ನಮಸ್ಕಾರ ಲಕ್ಷ್ಮೀನಾರಾಯಣ ಭಟ್. ನಮಸ್ತೆ. ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ. ಈಗ ನೀವು ಕೃಷಿಗೆ ಬರುವ ಮೊದಲು ನೀವು ಏನ್ ಕೆಲಸ ಮಾಡ್ತಾ ಇದ್ರಿ? ನಾನು ನಮ್ಮದೇ ಜಾಗದಲ್ಲಿ ಹೈಸ್ಕೂಲ್ ಇತ್ತು, ಪ್ರೌಢಶಾಲೆ. ಅದರಲ್ಲಿ ಅಧ್ಯಾಪಕನಾಗಿ ಮತ್ತೆ ಮುಖ್ಯೋಪಾಧ್ಯಾಯ ಸೇವೆ ನೀಡಿದ್ದೇನೆ. ಆನಂತರ ಇತ್ತೀಚೆಗೆ 11 ವರ್ಷ ಹಿಂದೆ ನಾನು ನಿವೃತ್ತಿ ಹೊಂದಿದ್ದೇನೆ. ಈ ನಿವೃತ್ತಿ ನಂತರ ನೀವು ಕೃಷಿಗೆ ಬರ್ಲಿಕ್ಕೆ ಕಾರಣಗಳೇನು? ನೀವು ಕೃಷಿ ಹಿನ್ನೆಲೆಯಿಂದಲೇ ಬಂದಂತವರ? ನಾನು ತಂದೆಯೊಟ್ಟಿಗೆ ಚಿಕ್ಕಂದಿನಿಂದ ಸಹ 7-8 ವರ್ಷದಿಂದಲೇ ತಂದೆಯೊಟ್ಟಿಗೆ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದೆ. ಚಿಕ್ಕ ಪ್ರಾಯದಲ್ಲಿ ನಾನು ತಂದೆಯೊಟ್ಟಿಗೆ ತೋಟದಲ್ಲಿ ಕೃಷಿ ಮಾಡಿಕೊಂಡು ತಂದೆಗೆ ಸಹಾಯ ಮಾಡ್ತಾ ಇದ್ದೆ. ತಂದೆ ತೀರಿ ಬಂದು ಸುಮಾರು 1-30 ವರ್ಷ ಹಿಂದೆ ತೀರಿ ಹೋಗಿದ್ದಾರೆ. ಆನಂತರ ಫುಲ್ಲು ಜವಾಬ್ದಾರಿ ನನ್ನ ತಲೆಗೆ ಬಿದ್ದಿದೆ. ಈಗ ನೀವು ಯಾವ್ಯಾವ ಬೆಳೆಗಳನ್ನು ಇಲ್ಲಿ ಬೆಳೀತಾ ಇದ್ದೀರಿ? ಮೊದಲು ನಾನು ಶಾಲೆಯಲ್ಲಿ ಅಧ್ಯಾಪಕನಾಗಿದ್ದಾಗ ನನ್ನ ಜವಾಬ್ದಾರಿಯಲ್ಲಿ ತಂದೆಯೊಟ್ಟಿಗೆ ನಾನು ಕೃಷಿಯನ್ನು ಮಾಡ್ತಿದ್ದೆ. ತಂದೆಗೆ ಆಗ ವಯಸ್ಸಾಗಿತ್ತು, ನನ್ನ ತಂದೆಗೆ ತುಂಬ ಮಕ್ಕಳು. ಅದನ್ನು ತಂದೆಯೊಟ್ಟಿಗೆ ಸಹಾಯ ಮಾಡಲಿಕ್ಕೆ ನಾನು ಜೊತೆಯಲ್ಲಿ ಇದ್ದೆ. ಅದು ಆ ಟೈಮಲ್ಲಿ ಸಹ ಮುಖ್ಯವಾಗಿ ಆ ಟೈಮಲ್ಲಿ ಭತ್ತ ಬೆಳೆಯಿತ್ತು. ಸ್ವಲ್ಪ ನನ್ನ ಬುದ್ಧಿ ತಿಳಿದ ನಂತರ ತಂದೆಯು ಅಡಿಕೆ ಕೃಷಿ ಮಾಡಲಿಕ್ಕೆ ಶುರು ಮಾಡಿದರು, ಜೊತೆಯಲ್ಲಿ ತೆಂಗು ಬೆಳೆಯನ್ನು ಮಾಡಲಿಕ್ಕೆ ಶುರು ಮಾಡಿದರು. ಭತ್ತದಲ್ಲಿ ಹೆಚ್ಚು ಲಾಭದಾಯಕ ಅಲ್ಲದರಿಂದ ನಾನು ಸ್ವಲ್ಪ ಬಿಡುತ್ತಾ ಬಂದೆವು. ನಾವು ಸ್ವಲ್ಪ ವೈದಿಕ ವೃತ್ತಿಯಾದ್ರಿಂದ ನಮಗೆ ಸ್ವಲ್ಪ ಅದರ ಕಡೆಗೆ ಸಹ ಅದನ್ನು ಬಿಡಲಿಕ್ಕೆ ಆಗೋದಿಲ್ಲ ಒಮ್ಮೆಲೆ. ಅದಕ್ಕಾಗಿ ಕೃಷಿಯನ್ನು ಆರಂಭಿಸಿಕೊಂಡು ನಾವು ಇದನ್ನು ಮಾಡಿದ್ವು. ಮೊದಲು ನಾವು ದೇವಸ್ಥಾನದಲ್ಲಿ ಪೂಜೆ ಮಾಡ್ತಿದ್ದೆವು. ಅಲ್ಲಿ ಹೆಚ್ಚು ಆ ಸಮಯದಲ್ಲಿ ಹೆಚ್ಚು ನಮಗೆ ಹಣದ ಅನುಕೂಲ ಇರಲಿಲ್ಲ 70 ವರ್ಷ ಹಿಂದೆ. ಹಾಗೆ ತಂದೆಯವರಲ್ಲಿಂದ ದೇವಸ್ಥಾನ ಪೂಜೆ ಬಿಟ್ಟು ಈ ಕಡೆ ಬಂದವರು ನಾವು. ತಂದೆ ನಮ್ಮ ಹಿರಿಯರಿಗೆ ಇಲ್ಲಿ ಅಳಪೆಯಲ್ಲಿ ಪಾಲು ಸಿಕ್ಕಿತ್ತು. ಆ ತಂದೆಯ ತಂದೆಗೆ 32 ಎಕರೆ ಜಾಗ ಇತ್ತು. ಸುಮಾರು 1 50 ವರ್ಷ ಆಗುವಾಗ ತಂದೆಗೆ 9 ಎಕರೆ ಪಾಲಲ್ಲಿ ಬಂತು. ಅದನ್ನು ತಂದೆಯೊಟ್ಟಿಗೆ ಸೇರಿಕೊಂಡು ನಾನು ಬುದ್ಧಿ ಬರುವಾಗ ಅಂದರೆ ಸುಮಾರು ಸಾಧಾರಣ ಒಂದು 60 ವರ್ಷದಿಂದ ನನಗೀಗ 71 ವರ್ಷ ವಯಸ್ಸು, 61 ವರ್ಷದಿಂದ ಆ ವರ್ಷದಿಂದ ನಾನು ತಂದೆಯೊಟ್ಟಿಗೆ ಕೃಷಿಯ ಕೆಲಸವನ್ನು ಮಾಡ್ತಾ ಬಂದೇನೆ ಚಿಕ್ಕಂದಿನಿಂದ ಸಹ. ಹಾಗಿದ್ರೆ ನೀವು ಕೃಷಿಯಲ್ಲಿ ಸಣ್ಣಾಗಿಂದಲೇ ನೀವು ಎಲ್ಲ ಅನುಭವ ಉಂಟು ಸ್ವತಃ ಕೆಲಸ ಮಾಡಿ ನಾವು ಮೇಲೆ ಬಂದವರು. ಈಗ ಸ್ವಲ್ಪ ನಿಮ್ಮ ಅವಾಗಿನ ಕೃಷಿ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಳ್ಬಹುದು? ನನಗೆ ಬುದ್ಧಿ ಬರ್ತಾ ಇರುವಾಗ ತಂದೆಯು ಏತ ನೀರಾವರಿಯಲ್ಲಿ ಗದ್ದೆಗೆ ನೀರು ಉಣಿಸಿ ನೀರಾವರಿ ಮಾಡ್ತಿದ್ರು, ಏತದಲ್ಲಿ ನೇತಾಡಿಕೊಂಡು ಕೆಲಸದವರೊಟ್ಟಿಗೆ. ಮತ್ತೆ ನನ್ನ ಅಣ್ಣಂದಿರು ಅದರೊಟ್ಟಿಗೆ ಸಹಕಾರ ಕೊಡ್ತಿದ್ರು. ಆ ಟೈಮಲ್ಲಿ ಅಣ್ಣಂದಿರಲ್ಲೇ ನಮ್ಮ ಒಟ್ಟಿಗೆ ಜೊತೆಯಲ್ಲಿದ್ದೆವು. ಗದ್ದೆ ನೆಡ್ಲಿಕ್ಕೆಲ್ಲ ನಾಟಿ ಮಾಡುವಾಗೆಲ್ಲ ಆಳುಗಳಲ್ಲಿ ಬರ್ತಿದ್ರು ಕೆಲಸಕ್ಕೆ. ತಂದೆ ನಮ್ಮ ಮನೆ ಎದುರುಗಡೆ ಒಂದು ಸುಮಾರು ಒಂದು ಎಕರೆಯಲ್ಲಿ ಅಡಿಕೆ ತೋಟ ಇಟ್ಟಿದ್ದಾರೆ. ಆಗ ನಾವು ಚಿಕ್ಕದಿರುವಾಗ ರಾತ್ರಿ 7-7.5 ಗಂಟೆ 8 ಗಂಟೆವರೆಗೆ ಸಹ ನಾವು ಶಾಲೆಯಿಂದ ಬಂದು ಭಾಳ ಕಷ್ಟದಲ್ಲಿ ಸರಿಯಾಗಿ ತಿನ್ನಲಿಕ್ಕೂ ಇರಲಿಲ್ಲ ನಮಗೆ. ಅದರೊಟ್ಟಿಗೆ ನಾವು ಆ ಸಮಯದಲ್ಲಿ ಸರ್ಕಾರದ ಸಾಲದ ಸವಲತ್ತು ಪಡ್ಕೊಂಡು ಪಂಪ್ ಸೆಟ್ ಇಟ್ಟು ಅದನ್ನು ನಾವು ನೀರಾವರಿ ಮಾಡಲಿಕ್ಕೆ ಶುರು ಮಾಡಿದ್ದೆವು. ಅದರಲ್ಲಿ ಆ ನೀರಿನಲ್ಲಿ ತೋಟಕ್ಕೆ ನೀರು ಉಣಿಸುವಾಗ ಜೊತೆಯಲ್ಲಿ ಕೈಯಲ್ಲಿ ಬಗ್ಗಿಕೊಂಡು ನೀರು ಹೊಯ್ತಾ ಇದ್ದೆವು. ಕ್ರಮೇಣ ಏನಾಯಿತು, ನನಗೆ ಉದ್ಯೋಗ ಸೇರಿಕೊಂಡೆ ಸುಮಾರು 8-10 ವರ್ಷ ಅಂತಂದ್ರೆ ನನಗೆ 28 ವರ್ಷ ಆಗುವಾಗ ನನಗೆ ಶಾಲೆಯಲ್ಲಿ ನಾನು ಅಧ್ಯಾಪಕನಾಗಿ ಸೇರಿಕೊಂಡೆ. ನಮ್ಮದೇ ಜಾಗದಲ್ಲಿ ಹೈಸ್ಕೂಲ್ ಇತ್ತು, ಅದಕ್ಕೆ ಸೇರಿಕೊಂಡೆ. ಆಗ ಅಲ್ಲಿ ಸ್ವಲ್ಪ ಅನುಕೂಲ ಆಯಿತು, ಅಲ್ಲಿಯ ಸಂಬಳ ಸಿಕ್ಕುವುದರಿಂದ ಕೊನೆಗೆ ಅದರಿಂದ ನಾನು ಸಾಲವನ್ನೆಲ್ಲ ತಂದೆಯೊಟ್ಟಿಗೆ ಸೇರಿಕೊಂಡು ಅದನ್ನು ಪೂರೈಸಿ ಅದನ್ನು ನೀಗಿಸಿ ಸ್ಪ್ರಿಂಕ್ಲರ್ ಹಾಕಿದೆವು. ಸ್ಪ್ರಿಂಕ್ಲರಲ್ಲಿ ಸ್ವಲ್ಪ ಅನುಕೂಲ ಆಯಿತು. ಆಮೇಲೆ ಸ್ವಲ್ಪ ವರ್ಷದ ನಂತರ ಡ್ರಿಪ್, ಈಗ ಪ್ರಸ್ತುತ ನಾನು ಡ್ರಿಪ್ ಇರಿಗೇಷನ್ ಮಾಡ್ತಾ ಇದ್ದೇನೆ. ತಂದೆ ತೀರಿ ಈಗ ಸುಮಾರು 30 ವರ್ಷ ಆಯಿತು, ಈಗ ಡ್ರಿಪ್ ಇರಿಗೇಷನ್ ಮಾಡ್ತಾ ಇದ್ದೇನೆ. ಹಾಗಿದ್ರೆ ನೀವು ಅವತ್ತೇ ನಿಮ್ಮ ಕೃಷಿಯಲ್ಲಿ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಿದ್ದೀರಿ? ಹೌದು, ನನಗೆ ತಿಳಿಯದಿಂದ ನಮಗೆ ಅನುಕೂಲ ಆದಾಗ ನಾವು ಅದನ್ನು ಅಳವಡಿಸಿಕೊಂಡು ಬರ್ತಾ ಇದ್ದೇವೆ. ಸುಮಾರು 20 ವರ್ಷದಿಂದ ಈಗಿನ ವೈಜ್ಞಾನಿಕ ರೀತಿಯಲ್ಲಿ ಅದಕ್ಕೆ ನೀರಾವರಿ ಮಾಡ್ತಾ ಇದ್ದೇನೆ. ಈಗ ನಿಮ್ಮ ಪ್ರಕಾರ ಸಮಗ್ರ ಕೃಷಿಯಲ್ಲಿ ಏನೇನು? ಅದೇ ಮುಖ್ಯವಾಗಿ ಇತ್ತೀಚೆಗೆ 10-20 ವರ್ಷದ ಹಿಂದೆ ನಾನು ಸ್ವಲ್ಪ ಈ ತೆಂಗಿನ ಮರದ ಎಡೆಯಲ್ಲಿ ಜಾಯಿಕಾಯಿ ಗಿಡ ನೆಟ್ಟಿದ್ದೇನೆ. ಅಡಿಕೆ ಮರದ ಎಡೆಯಲ್ಲಿ ಬಾಳೆ ಗಿಡ, ಅದು ಬಹಳ ಅನುಕೂಲ. ನಮ್ಮ ಇಲ್ಲಿ ಮಂಗಳೂರಿನಲ್ಲಿ ದಕ್ಷಿಣ ಕನ್ನಡದಲ್ಲಿ ಮಂಗಳೂರಲ್ಲಿ ಸ್ವಲ್ಪ ಅನುಕೂಲ ಆಗ್ತದೆ, ಹೆಚ್ಚು ಮಳೆ ಬೀಳುವ ಪ್ರದೇಶ. ಅದಕ್ಕೆ ಅದು ಸಮಗ್ರ ಕೃಷಿ ಅಂದರೆ ಅಡಿಕೆ ಮರದ ಎಡೆಯಲ್ಲಿ ಬಾಳೆ ನೆಡುವುದು, ಜೊತೆಯಲ್ಲಿ ಜಾಯಿಕಾಯಿ. ಅದು ಉತ್ತಮ ತೆಂಗಿನ ಮರದ ಎಡೆಯಲ್ಲೇ ಜಾಯಿಕಾಯಿ ನೆಡುವುದು ಒಳ್ಳೆಯದು, ದೊಡ್ಡ ಮರ ಆಗ್ತದೆ ಅದು. ಸೊ ಇಲ್ಲಿ 7-8 ಮರ ಇತ್ತು. ಈಗ ಪ್ರಸ್ತುತ ನಮ್ಮ ಬೈಲಿನಲ್ಲಿ ನಾನು ಒಮ್ಮೆಲೆ 1-1.5 ಫೀಟ್ನಷ್ಟು ಎತ್ತರದಷ್ಟು ಒಮ್ಮೆಲೆ ಅದು ನೆರೆ ಬೀಳುವಷ್ಟು ಜಾಗ ಆಗಿತ್ತು, ಮತ್ತು ಹೊರತೆ ಇರುವಂಥ ಜಾಗ ಆಗಿತ್ತು ಬೈಲು. ಸೊ ಅದರಲ್ಲಿ ನಾನೇ ಮಣ್ಣು ನಗರದಲ್ಲಿ ಸಿಗುವುದಿಲ್ಲ ಅಂತೇಳಿ ಒಮ್ಮೆಲೆ ಬೇರೆ ಕಡೆ ಹತ್ತಿರ ಪಕ್ಕದಲ್ಲಿ ಸಿಕ್ಕಿದಂಥ ಮಣ್ಣು ತುಂಬಿಸಿದೆ ಒಮ್ಮೆ ತುಂಬ. ಹಾಗೆ ಅದು ಬೈಲು ಆದ್ದರಿಂದ ನೀರು ತುಂಬ ಜಾಗದಿಂದ ಬಹುಶಃ ಅದಕ್ಕೆ ಸ್ವಲ್ಪ ರೋಗವೂ ಬಂತು ಅಡಿಕೆ ಮರಕ್ಕೆ, ಅಲ್ಲಿದ್ದದು ಅಡಿಕೆ ಮರಕ್ಕೆ. ಹಾಗೆ ಒಮ್ಮೆಲೆ ಅಡಿಕೆ ಮರವು ಸತ್ತು ಹೋಯ್ತು, ಜೊತೆಯಲ್ಲಿ ಕೆಲವು 4-5 ಜಾಯಿ ದೊಡ್ಡ ಮರವು ಸತ್ತು ಹೋಯ್ತು. ಈಗ ನಾನು ಮನೆ ಎದುರು ಈಗ ಸಹ 5-6 ಮರ ಜಾಯಿಕಾಯಿ ಮರ ಮೊದಲು ನೆಟ್ಟದ್ದೇ ತುಂಬ 25 ವರ್ಷದಿಂದ ಅದು ಇದೆ, ತುಂಬ ಒಳ್ಳೆ ಫಸಲು ಕೊಡ್ತಾ ಉಂಟು. ತೆಂಗಿನ ಮರದ ಎಡೆಯಲ್ಲಿ ಜಾಯಿಕಾಯಿ ಬಹಳ ಉತ್ತಮ, ಅಥವಾ ಬಾಳೆ ನೆಡಬಹುದು ಜಾಯಿಕಾಯಿ ಮರ ಇಲ್ಲದಿದ್ದರೆ, ಮತ್ತು ಜೊತೆಯಲ್ಲಿ ಒಳ್ಳೆ ಮೆಣಸು ನೆಟ್ಟು ಕೃಷಿ ಮಾಡಬಹುದು, ಬಹಳ ಅನುಕೂಲ. ಅಡಿಕೆ ಮರಕ್ಕೆ ನೆಡುವುದಿದ್ರೆ ಒಳ್ಳೆ ಮೆಣಸು, 1 ಮರಕ್ಕೆ ನೆಟ್ಟರೆ ಸುತ್ತಲೂ 4-5 ಮರ ಬಿಟ್ಟು ಪುನಃ ಬಿಟ್ಟು ಪರ್ಯಾಯವಾಗಿ ಕೆಲವು ಅಡಿಕೆ ಮರಕ್ಕೆ ಒಳ್ಳೆ ಮೆಣಸು ಬಿಡಬೇಕಾಗ್ತದೆ. ಯಾಕಂದರೆ ಅಡಿಕೆ ತೆಗೆಯುವಾಗ ಅಡಿಕೆ ತೆಗೆಯುವವರು ಮರಕ್ಕೆ ಹತ್ತಿ ಉದ್ದ ದೋಟಿಯಲ್ಲಿ ಅಡಿಕೆ ತೆಗೀತಾರೆ, ಸೊ ಹಾಗಾಗಿ ಬಳ್ಳಿ ಹಾಳಾಗ್ತದೆ. ಅದಕ್ಕಾಗಿ ಪರ್ಯಾಯವಾಗಿ ಅಡಿಕೆ ಮರದಲ್ಲಿ ಒಳ್ಳೆ ಮೆಣಸು ನೆಟ್ಟರೆ ಒಳ್ಳೆ ಫಸಲು ಕೊಡ್ತದೆ, ಅನುಕೂಲ ಆಗ್ತದೆ. ತೆಂಗಿನ ಮರದ ಎಡೆಯಲ್ಲೂ ಸಹ ಬಾಳೆ ಆಗ್ತದೆ, ಜಾಯಿಕಾಯಿ ಮರ ಆಗ್ತದೆ, ಒಳ್ಳೆ ಮೆಣಸು ನೆಡ್ಬೋದು. ಆದರೆ ತೆಂಗಿನ ಮರಕ್ಕೆ ಪ್ರತಿಯೊಂದು ಮರಕ್ಕೆ ಹೋಗಿ ತೆಂಗಿನ ತೆಗಿಬೇಕಾದ್ದರಿಂದ ಅದು ಹೆಚ್ಚು ಅನುಕೂಲ ಅಲ್ಲ. ಬಿಟ್ಟು ಇತರ ಕೆಲವು ಕಾಡಿನ ಸಾಗುವಾನಿಯ ಅಥವಾ ಇನ್ನಿತರ ಸಾಗುವಾನಿಯಂತಹ ಮರಗಳನ್ನು ನೆಟ್ಟು ಅದಕ್ಕೆ ಆ ಬಳ್ಳಿಯನ್ನು ಬಿಟ್ಟರೆ ಅನುಕೂಲ. ಆಗ ಆ ಬಳ್ಳಿ ಹಾಳಾಗುವುದಿಲ್ಲ, ಯಾವುದು ಒಳ್ಳೆ ಮೆಣಸಿನ ಬಳ್ಳಿ, ಹೆಚ್ಚು ಫಸಲು ತೆಗಿಲಿಕ್ಕೆ ಆಗ್ತದೆ. ಎಷ್ಟು ತೆಂಗಿನ ಮರಗಳಿವೆ? ಈಗ ನನಗೆ ಸುಮಾರು 50 ತೆಂಗಿನ ಮರ ಇದೆ. ಕಾಳುಮೆಣಸು? ಕಾಳುಮೆಣಸು ಈಗ ಇತ್ತೀಚೆಗೆ ರೋಗ ಬಂದು, ಮತ್ತೆ ನನಗೆ ಈಗ ವಯಸ್ಸಾಗ್ತಾ ಬಂದಿದೆ. ನಾವು ಇಲ್ಲಿ ವಯಸ್ಸಾದರೂ ಇರುವುದರಿಂದ, ನನ್ನ ಮಕ್ಕಳು ಪರವೂರಲ್ಲಿ ಇರುವುದರಿಂದ, ನಾನೀಗ ನನ್ನ ಹವ್ಯಾಸ ಆಗಿರುವುದರಿಂದ ನಾನು ಕೃಷಿಯನ್ನು ನನ್ನ ಪಿಂಚಣಿ ಹಣವನ್ನು ಖರ್ಚು ಮಾಡಿಕೊಂಡು ಆಳುಗಳನ್ನು ಇಟ್ಟುಕೊಂಡು ಜೊತೆಯಲ್ಲಿ ನಾನು ಕೆಲಸ ಮಾಡಿಕೊಂಡು, ನನಗೆ ಆರೋಗ್ಯ ಇರುವುದರಿಂದ ನಾನು ಕೆಲಸ ಜೊತೆ ಸೇರಿಕೊಂಡು ಕೆಲಸ ಮಾಡ್ತಾ ಇದ್ದೇನೆ. ನನಗೆ ತುಂಬ ತೃಪ್ತಿ ಇದೆ, ತಕ್ಕ ಮಟ್ಟಿಗೆ ಅದರಲ್ಲಿ ಆದಾಯ ಪಡೀತಾ ಇದ್ದೇನೆ. ಬಯಲಿನಲ್ಲಿ ನಿಮ್ಮ ಇದರಲ್ಲಿ ತೋಟಕ್ಕೆ ರೋಗ ಬಂತು ಅಂತ ಹೇಳಿದ್ರಲ್ಲ, ಯಾವ ರೀತಿಯಲ್ಲಿ ಅದು? ಅದೇ ಆ ಮಣ್ಣು ಲಕ್ಷಣಗಳು ಯಾವ್ದಿತ್ತು? ಮಣ್ಣು ತುಂಬಿಸಿದ ಹಾಗೆ ಅದು ಕೂಡಲೇ ಅದಕ್ಕೆ ಮಳೆಗಾಲ ಹತ್ತಿರ ಬರುವಾಗ ರೋಗ ಬಂತು. ಅದು ಅದರಲ್ಲಿ ಮುಖ್ಯವಾಗಿ ನನ್ನ ಗಮನಕ್ಕೆ ಬಂದದ್ದು ಎಲೆ ಚುಕ್ಕಿ ರೋಗ ಮತ್ತು ಹಳದಿ ರೋಗ. ನಾವು ಸಣ್ಣ ಕೃಷಿಕರಾದ್ದರಿಂದ ಅದಕ್ಕೆ ಹೆಚ್ಚು ಗಮನ ಕೊಡಲಿಕ್ಕೆ ನಾನು ಹೋಗಲಿಲ್ಲ. ದೊಡ್ಡ ಕೃಷಿ ಇದ್ದವರು ಅದಕ್ಕೆ ಗಮನ ಕೊಡಲಿಕ್ಕೆ ಆಗಬಹುದು ನನ್ನ ಅನಿಸಿಕೆ. ನಾನು ಹಾಗೆ ಬಿಟ್ಟು ಅದು ಕ್ರಮೇಣ ಹೆಚ್ಚು ನೀರು ನಿಲ್ಲುವ ಜಾಗದ ಮರಗಳೆಲ್ಲ ಸತ್ತೋಯ್ತು. ಸುಮಾರು 200-300 ಮರ ಸತ್ತು ಹೋಯಿತು. ಅದನ್ನು ಒಂದು ವರ್ಷ ಕಳೆದು ಪೂರಾ ಕಟಾವು ಮಾಡಿ ಅದನ್ನು ಸುಮಾರು ಒಂದು 1/2 ಎಕರೆಯಷ್ಟು ಜಾಗದಲ್ಲಿ ಪುನಃ ಸಣ್ಣ ಸಣ್ಣ ಗಿಡಗಳನ್ನು ನೆಟ್ಟಿದ್ದೀನಿ. ಅದೀಗ ಬೆಳೀತಾ ಉಂಟು. ಹಾಗೆ ಇಲ್ಲಿ ನಗರದಲ್ಲಿ ಕೃಷಿಗೆ ಇಂಥ ರೋಗ ಬಂದರೆ ಅದಕ್ಕೆ ನಮಗೆ ತಜ್ಞರ ಅವಶ್ಯಕತೆ ಇರೋದ್ರೆ ನನಗೆ ಅದು ಅವರನ್ನು ಸಂಪರ್ಕಿಸುವುದು ಕಷ್ಟ ಆಯಿತು. ನಾನು ಉಳಿದ ಕೃಷಿ ಕೆಲಸದಲ್ಲೇ ತಲೆನಾಗಿದ್ದೆ. ಸೊ ಅದಕ್ಕೆ ನಾನು ಹೆಚ್ಚು ಗಮನ ಕೊಡಲಿಲ್ಲ. ಅದನ್ನು ರೋಗಕ್ಕೆ ನಾನು ಕ್ರಮ ಎಂತ ಕೊಡಲಿಲ್ಲ, ಔಷಧಿ ಹಾಕಲಿಲ್ಲ. ಈಗ ಸಮಗ್ರ ಕೃಷಿಯ ಭಾಗವಾಗಿ ಜಾನುವಾರುಗಳನ್ನೇನಾದರೂ ಸಾಕ್ತಾ ಇದ್ದೀರಾ? ಸುಮಾರು ಒಂದು 20 ವರ್ಷ ಹಿಂದಿನವರೆಗೆ ನಾನು ದನವನ್ನು ಸಾಕಿದವ. ಸೊ ಅಥ ಹಾಲು ಕರಿತಿದ್ದೆ, ಎಲ್ಲವೂ ಮಾಡ್ತಿದ್ದೆ. ಆದರೆ ಮನೆಯ ಖರ್ಚಿಗೆ, ನಾವು ಡೈರಿ ಅಂತ ಮಾಡಲಿಲ್ಲ, ಮನೆಯ ಖರ್ಚಿಗೆ ಮಾಡ್ತಿದ್ದೆವು. ಅದರ ಗೊಬ್ಬರವನ್ನು ಉಪಯೋಗಿಸಿದ್ದೆವು. ಯಾಕಂದರೆ ನಾನು ಮುಖ್ಯೋಪಾಧ್ಯಾಯನಾಗಿ ಶಾಲೆ ಜವಾಬ್ದಾರಿ ಇದ್ದರಿಂದ ಅದು ನನಗೆ ತುಂಬ ಕಷ್ಟ ಆಯಿತು. ಮನೆಯಲ್ಲಿ ನಾವು ವಯಸ್ಸಾದರೇ ಇದ್ದದ್ದು ಆ ವೇಳೆಯಲ್ಲಿ, ಅದರಿಂದ ಸ್ವಲ್ಪ ಕಷ್ಟ ಆಯಿತು. ಹಾಗೆ ದನವನ್ನು ಬಿಟ್ಟುಬಿಟ್ಟೆ. ನಾನು ಜೈವಿಕ ಗೊಬ್ಬರವನ್ನೇ ಹಾಕ್ತಾ ಇದ್ದೇನೆ ಇಷ್ಟು ವರ್ಷದಲ್ಲೂ. ಮುಖ್ಯವಾಗಿ ಅಪೂರ್ವವಾಗಿ ಮಾತ್ರ ನಾನು ರಾಸಾಯನಿಕ ಗೊಬ್ಬರ ಸ್ವಲ್ಪವೇ ನಾನು ತರ್ತೇನೆ, ವಿನಃ ನಾನು ಆದಷ್ಟು ಜೈವಿಕ ಗೊಬ್ಬರವನ್ನೇ ಉಪಯೋಗಿಸ್ತೇನೆ. ಅದರಲ್ಲಿ ಮಿಕ್ಸ್ಚರ್ ಅಂತೆಲ್ಲ ಸಿಗ್ತದೆ ಜೈವಿಕ ಗೊಬ್ಬರಗಳು, ಈ ಬೇವಿನ ಹಿಂಡಿ ಮತ್ತು ನೆಲಗಡಲೆ ಹಿಂಡಿ, ಹರಳಿಂಡಿ ಮತ್ತು ಹೊಂಗೆ ಹಿಂಡಿ, ಅದು ನಿಗದಿತ ಪ್ರಮಾಣದಲ್ಲಿ ಮಿಕ್ಸ್ ಆಗಿರುವಂಥ ಇದನ್ನು ಗೊಬ್ಬರವನ್ನೇ ಇಷ್ಟು ವರ್ಷದಲ್ಲಿ ಉಪಯೋಗಿಸಿದ್ದೇನೆ. ಈ ಬಾರಿ ನಾನು ಸ್ವಲ್ಪ ಒಂದು ಸುಮಾರು 100 ಮರಕ್ಕೆ ಗೋಬರ ಅನಿಲದ ಸಗಣಿಯನ್ನು ಗೊಬ್ಬರವನ್ನು ತರಿಸಿದ್ದೇನೆ. ತರಿಸಿ ಈಗ ಇನ್ನಷ್ಟು ದನದ ಇದನ್ನೇ ಉಪಯೋಗಿಸ್ಕೊಂಡು ದನದ ಸಗಣಿಯ ಉಪಯೋಗಿಸ್ಕೊಂಡು ಸಾವಯವ ಗೊಬ್ಬರವನ್ನೇ ಆಗುವ ಒಂದಷ್ಟು 100 ಮರಕ್ಕೆ ಹಾಕಿ ಪ್ರಯೋಗಾರ್ಥವಾಗಿ ಪ್ರಾರಂಭಿಸಿದ್ದೇನೆ. ಮತ್ತು ವರ್ಷಂ ಪ್ರತಿ ಮಳೆಗಾಲದಲ್ಲಿ ಕೊಳೆ ರೋಗ ಬರುವುದಕ್ಕೆ ಮುಂಜಾಗ್ರತೆ, 1-2 ವರ್ಷದಲ್ಲಿ ಪೂರ್ತಿ ಅಡಿಕೆ ಬಿದ್ದು ಹೋದದ್ದು ಇದೆ ಆರಂಭದ ಅನುಭವ ಇಲ್ಲದ ಸಂದರ್ಭದಲ್ಲಿ, ಆರಂಭದ 10-25 ವರ್ಷ ಹಿಂದೆ. ಇತ್ತೀಚೆಗೆ ನಮಗೆ ಅದರ ತಿಳುವಳಿಕೆ ಇದ್ದರಿಂದ, ಅದರ ಬಗ್ಗೆ ವಿಜ್ಞಾನಿಗಳು ಮಾಹಿತಿ ಕೊಟ್ಟದ್ರಿಂದ ವರ್ಷಂ ಪ್ರತಿ ಕಾಲಕಾಲಕ್ಕೆ ವರ್ಷಕ್ಕೆ ಕನಿಷ್ಠ 2 ಬಾರಿ ಆದರೂ ಕೊಳೆ ರೋಗಕ್ಕೆ ಬೋರ್ಡೋ ದ್ರಾವಣವನ್ನು ಸಿಂಪಡಿಸ್ತಾ ಇದ್ದೇನೆ. ಅದರಿಂದ ಅದರ ಬಗ್ಗೆ ಏನು ತೊಂದರೆ ಆಗಿಲ್ಲ. ಆದರೆ ಇಲ್ಲಿ ಬೇಸಿಗೆಯಲ್ಲಿ ತುಂಬ ಉಷ್ಣತೆ ಇರುವುದರಿಂದ ಮಳೆಗಾಲ ಪ್ರಾರಂಭವಾದ ಕಡೆ ಸುಮಾರು 1/2 ವಾಶಿಯಷ್ಟು ಸಣ್ಣ ಸಣ್ಣ ಅಡಿಕೆಯ ಮಿಡಿಗಳು ಉದುರಿ ಹೋಗ್ತಾ ಉಂಟು. ಅದಕ್ಕೆ ಒಂದು ಅದೊಂದು ಸಮಸ್ಯೆ ಇದೆ. ಅದಕ್ಕೆ ಇನ್ನು ಮುಂದಕ್ಕೆ ನಾನು ಮುಂಜಾಗ್ರತೆ ತೆಗೆದುಕೊಂಡು ಅದಕ್ಕೆ ಔಷಧಿ ಬಿಡಬೇಕಂತೇಳಿ ಯೋಚನೆ ಮಾಡಿದ್ದೇನೆ. ಇಲ್ಲಿ ಜನ ಎಲ್ಲ ಸಿಗ್ತಾರಾ ನಿಮಗೆ? ಇಲ್ಲಿ ಆಳುಗಳ ಸಮಸ್ಯೆ ತುಂಬ ಉಂಟು. ಆದರೂ ನಾನು ದೂರದಿಂದ ಆಳುಗಳನ್ನು ತರಿಸಿಕೊಂಡು ನನಗೆ ಸಹಾಯಕ್ಕೆ ಅವರನ್ನು ತೊಡಗಿಸಿಕೊಳ್ತಾ ಇದ್ದೇನೆ. ಇದು ನಗರ ಆದ್ದರಿಂದ ಅವರಿಗೆ ಸಾಕಷ್ಟು ಸಂಬಳ ಕೊಡಬೇಕಾಗ್ತದೆ. ಇಲ್ಲಿ ನಗರದಲ್ಲಿ ಆಳುಗಳೇ ಇಲ್ಲ. ಜಲ ಸಂರಕ್ಷಣೆಗಾಗಿ ಏನಾದರೂ ಕಾರ್ಯಕ್ರಮ ಮಾಡ್ಕೊಂಡಿದ್ದೀರಾ? ಜಲ ಸಂರಕ್ಷಣೆಗೆ ನಮ್ಮದು ಬಯಲು ಸಮತಟ್ಟಾದ ಪ್ರದೇಶ, ಮಳೆಗಾಲದಲ್ಲಿ ಹೆಚ್ಚಿನ ನೀರು ಹರಿದು ಹೋಗುವಾಗೆ ಆಳವಾದ ಕಣಿವೆಯನ್ನು ಹಾಕಿದ್ದೇನೆ ತಗ್ಗಿನ ಜಾಗ ಹರಿದು ಹೋಗುವಾಗೆ. ಆದರೆ ನಮ್ಮದು ಸಮತಟ್ಟಾದ ಪ್ರದೇಶ, ಅದರಿಂದ ಸುತ್ತಲೂ ಬದಿಯಲ್ಲಿ ದಂಡೆ ಇರುವುದರಿಂದ ನೀರು ಅದರಲ್ಲಿ ಸಾಕಷ್ಟು ಇಂಗಿ ಹೋಗ್ತದೆ. ಜಲ ಸಂರಕ್ಷಣೆ ಮಾಡುವ ಅವಶ್ಯಕತೆ ಇಲ್ಲಿ ಬರುವುದಿಲ್ಲ. ನೀರಾವರಿಯಲ್ಲಿ ಹೇಗೆ ಮಾಡಿ? ನೀರಾವರಿ ಈಗ ಸಹ ಪಂಪ್ ಸೆಟ್ಟಲ್ಲಿ ಇದೆ, ಇಲ್ಲ ವಿದ್ಯುತ್ ಚಾಲಿತ ಪಂಪ್ ಸೆಟ್ ಇದೆ, ಏನು ತೊಂದರೆ ಇಲ್ಲ. ಧಾರಾಳ ನೀರಿದೆ, ಬಾವಿ ನೀರು ಇದೆ, ಕೆರೆ ಇತ್ತು ಅದನ್ನು ಈಗ ರಿಂಗ್ ಎಲ್ಲ ಹಾಕಿ ಸ್ವಲ್ಪ ದೊಡ್ಡ ಮಟ್ಟಿನ ಬಾವಿ ಮಾಡಿದ್ದೇನೆ. ಸಾಕಷ್ಟು ನೀರಿದೆ ಅದರಲ್ಲಿ, ನೀರಿನ ಸಮಸ್ಯೆ ಇಲ್ಲಿ ಇಲ್ಲ. ದಿನನಿತ್ಯದ ಕೆಲಸಗಳನ್ನು ಹೇಗೆ ನಿಭಾಯಿಸ್ತಾ ಇದ್ದೀರಿ, ಕೃಷಿ ಕೆಲಸಗಳನ್ನು? ದಿನನಿತ್ಯ ಕೆಲಸ ಅಂದರೆ ನಾವು ಆದಷ್ಟು ನನ್ನ ಜೊತೆಗೆ ಆಳುಗಳನ್ನು ಸೇರಿಸಿಕೊಂಡು ಅಡಿಕೆ ಹೆಕ್ಕುವಂಥದ್ದು, ಮತ್ತು ಜಾಯಿಕಾಯಿ ಕೆಲಸ ಏನೋ ಇರ್ತದೆ ಅದಕ್ಕಾಗಿ ನಾನು ಅಡಿಕೆ ಒಣಗಿಸಿಗೆ ಸೋಲಾರ್ ಡ್ರೈಯರನ್ನು ಮಾಡಿದ್ದೇನೆ, ಅದರಲ್ಲಿ ಒಣಗಿಸ್ತೇನೆ. ಮತ್ತು ನನ್ನ ಪತ್ನಿಯು ಅದಕ್ಕೆ ಅವಳಿಗೆ ಕೂಡಿದಷ್ಟು ಸಹಾಯ ಮಾಡ್ತಾಳೆ ಅದಕ್ಕೆ ಜಾಯಿಗೆ ಒಣಗಿಸಲಿಕ್ಕೆ ಎಲ್ಲ. ನನಗೆ ಎಲ್ಲವೂ ಯಾಕಂದರೆ ಮಾಡಲಿಕ್ಕೆ ಆಗೋದಿಲ್ಲ. ನಾನು ಕೆಲವೊಮ್ಮೆ ನನ್ನ ಇತರ ಕೆಲಸದಲ್ಲಿ ತೊಡಗಿಸುವಾಗ ನನಗೆ ಅವಳ ಸಹಾಯ ಇದ್ದರಿಂದ ಅದು ಹೆಚ್ಚು ಅನುಕೂಲ ಆಗಿದೆ. ಹಂಗೆ ದಿನನಿತ್ಯದ ಕೆಲಸಕ್ಕೆ ಆಳುಗಳನ್ನು ಇಟ್ಕೊಳ್ತೀವಿ. ದಿನನಿತ್ಯ ಯಾಕಂದರೆ ಅದರಲ್ಲಿ ಹೆಚ್ಚು ಇನ್ಕಮ್ ಆದಷ್ಟು ಉಳಿತಾಯ ಮಾಡಲಿಕ್ಕಾಗಿ ನಾವು ವಾರಕ್ಕೊಮ್ಮೆ ಅಡಿಕೆ ಹೆಕ್ಕುವ ಕೆಲಸ, ಜಾಯಿಕಾಯಿ ನಿತ್ಯವೂ ಹೆಕ್ತೇವೆ. ವಾರಕ್ಕೊಮ್ಮೆ ಅಡಿಕೆ ಹೆಕ್ಕಿದರೂ ಸಾಕಾಗ್ತದೆ. 1-2 ದಿವಸಕ್ಕೊಮ್ಮೆ ಹೆಕ್ಕಿದರೆ ಬಹಳ ಒಳ್ಳೆಯದು, ಅದರ ಕ್ವಾಲಿಟಿ ಒಳ್ಳೆ ಉಳಿತದೆ ಅಡಿಕೆದೆಲ್ಲ. ಜಾಯಿಕಾಯಿ ನಿತ್ಯವೂ ಹೆಕ್ತೇವೆ. ತೆಂಗಿನಕಾಯಿ ಸಹ ತೆಂಗಿನಕಾಯಿ ಏನು ತೊಂದರೆ ಇಲ್ಲ, ಕೂಡಲೇ ಕೂಡ ತೆಂಗಿನ ಬಿದ್ದಾಗಿ ಬಿದ್ದಾಗಿ ದಾಸ್ತಾನು ಕೂಡಲೇ ಕೂಡ ನಾನು ಸಿಪ್ಪೆ ಸುಲಿದು ಕೊಡ್ತೇನೆ, ಮಾರ್ಕೆಟಲ್ಲಿ ಒಳ್ಳೆ ನನಗೆ ಕ್ರಯ ಸಿಗ್ತದೆ. ದಾಸ್ತಾನು ಇಟ್ಟರೆ ಕೊಬ್ಬರಿ ಮಾಡಿ ಕೊಟ್ಟರೆ ಅದರಲ್ಲಿ ತುಂಬ ಹಾಳಾಗಿ ಹೋಗ್ತದೆ, ಅದು ತುಂಬ ಅದರಲ್ಲಿ ನಷ್ಟ ಆಗ್ತದೆ. ಆ ಅನುಭವದಿಂದ ನಾನು ಈ ಕಳೆದ ಒಂದೂವರೆ ವರ್ಷದಿಂದ ತೆಂಗಿನಕಾಯಿ ಸುರಿದು ಅದನ್ನು ಕೊಡ್ತಾ ಇದ್ದೇನೆ, ಒಳ್ಳೆ ನನಗೆ ಅದರಲ್ಲಿ ಆದಾಯ ಬರ್ತಾ ಉಂಟು. ತೆಂಗಿನ ಸಿಪ್ಪೆಯನ್ನು ಸುಡು ಮಣ್ಣು ಮಾಡುವ ರೀತಿಯಲ್ಲಿ ಅಲ್ಲ, ಬೇಡದ ದೊಡ್ಡ ತೋರದ ಕಟ್ಟಿಗೆ ಅಲ್ಲ, ತುಂಬ ತೋರದ ಕಟ್ಟಿಗೆಯಲ್ಲ ಸುಡು ಮಣ್ಣು ಮಾಡ್ತೇನೆ ನಾನು. ಸುಡು ಮಣ್ಣು ಮಾಡಿಕೊಂಡು ಅದನ್ನು ಅಡಿಕೆ ತೆಂಗಿಗೆ ಹಾಕ್ತೇನೆ. ತೆಂಗಿನಕಾಯಿ ಕೀಳಲಿಕ್ಕೆಲ್ಲ ಜನ ಸಿಗ್ತಾರೆ ಇಲ್ಲಿ? ಅದೇ ತೆಂಗಿನಕಾಯಿ ಕೀಳಲಿಕ್ಕೆ ನನಗೂ ಎಲ್ಲ ಕೆಲಸ ಗೊತ್ತಿದೆ. ಹಾಗೆ ವಯಸ್ಸಾದ್ರಿಂದ ನಾನು ಅದು ನಮ್ಮ ತುಂಬ ಇರೋದರಿಂದ ನಾವು ಅದಕ್ಕಾಗಿ ಪ್ರತ್ಯೇಕ ಆಳುಗಳನ್ನು ಇಟ್ಕೊಳ್ತೀವಿ. ನಮಗೆ ಬಾಕಿ ಎಲ್ಲ ಅದರೊಳಗೆ ತೊಡಗಿಸಿ ಆಗುದಿಲ್ಲ, ಸಾಧ್ಯ ಆದಷ್ಟು ನನಗೆ ಕೂಡಿದನ್ನೆಲ್ಲ ಮಾಡ್ತೇನೆ ನಾನು. ಇತ್ತೀಚೆಗೆ ಒಂದು ಎರಡು ವರ್ಷ ಸ್ವಲ್ಪ ಕಷ್ಟ ಆಗುದರಿಂದ ನಾನು ಅದಕ್ಕೆ ಆಳುಗಳನ್ನು ದೂರದಿಂದ ಅರಿಸಿ ಕೆಲಸ ಮಾಡಿಸ್ತೇನೆ. ಅಡಿಕೆ ಎಲ್ಲ ದಾಸ್ತಾನು ಮಾಡ್ತೀರಾ? ಹಾ, ಅಡಿಕೆ ದಾಸ್ತಾನು ಹಳೆ ಅಡಿಕೆಗೆ ಮಾಡಿದ್ರೆ ಸ್ವಲ್ಪ ಅಂತೂ ಕ್ರಯ ನಮಗೆ ಅದರಲ್ಲಿ ಆದಾಯ ಜಾಸ್ತಿ ಸಿಗ್ತದೆ. ಮಾರ್ಕೆಟ್ನ ಇದನ್ನು ನೋಡಿಕೊಂಡು ನಾವು ಹಳೆ ಅಡಿಕೆ ಒಂದು ವರ್ಷ ಕಳೆದು ಅದನ್ನು ದಾಸ್ತಾನು ಇಟ್ಟು ಒಂದು ವರ್ಷ ಕಳೆದು ಕೊಡ್ತೇವೆ, ಹಾಗೆ ಒಳ್ಳೆ ಹೆಚ್ಚು ಹಣ ಸಿಗ್ತದೆ. ಅಡಿಕೆ ದಾಸ್ತಾನೆಲ್ಲ ಮಾಡಲಿಕ್ಕೆ ಅದಕ್ಕೆ ಶೆಡ್ ಉಂಟು, ತಕ್ಕ ಮಟ್ಟಿಗೆ ಶೆಡ್ ಉಂಟು. ಯಾಕಂದ್ರೆ ಸಾಕಷ್ಟು ಅದಕ್ಕೆ ಹೆಚ್ಚು ಗಾಳಿ ಆಡದ ಜಾಗ ಬೇಕು ಅಂತದ್ದು. ನಾನೇನು ಪ್ಲಾಸ್ಟಿಕ್ನ ಲಕೋಟೆಯಲ್ಲಿ ದೊಡ್ಡ ದೊಡ್ಡ ಲಕೋಟೆಯಲ್ಲಿ ದೊಡ್ಡ ದೊಡ್ಡ ಸೆಣಬಿನ ಚೀಲದೊಳಗೆ ಅದನ್ನು ಪ್ರತ್ಯೇಕ ಒಳಗೆ ಇಟ್ಟು ಅದರೊಳಗೆ ತುಂಬಿಸಿ ಭದ್ರವಾಗಿ ಕಟ್ಟಿ ಅದನ್ನು ನೆಕ್ಸ್ಟ್ ಮುಂದಿನ ವರ್ಷದಲ್ಲಿ ಸುಲಿದು ಕೊಡ್ತೇವೆ ಮಾರ್ಕೆಟಿಗೆ. ನೀವೇ ಸುಲಿತೀರಾ ಅಲ್ಲ ಅದಕ್ಕೂ ಆಳು ಮಾಡ್ತೇನೆ? ಸುಲಿಲಿಕ್ಕೆ ಎಲ್ಲ ಗೊತ್ತುಂಟು, ಸ್ವಲ್ಪ ಮೊದಲು ಮಾಡ್ತಿದ್ದೆವು. ಈಗ ಇತ್ತೀಚೆಗೆ ನನಗೆ ಜವಾಬ್ದಾರಿ ಜಾಸ್ತಿ ಇರುವುದರಿಂದ ನಾನು ಅದನ್ನು ಆಳುಗಳಲ್ಲಿ ಆದಷ್ಟು ಮಾಡ್ತೇನೆ. ಸುಲಭದ ಕೆಲಸಗಳು ನಾನು ಮಾಡ್ತೇನೆ. ಅಡಿಕೆ ಸುಲಿಯುವ ಯಂತ್ರ ಏನಾದರೂ ಇಟ್ಕೊಂಡಿದ್ದೀರಾ? ಅಡಿಕೆ ಸುಲಿಯುವ ಯಂತ್ರ ಇಲ್ಲ, ಅದಕ್ಕೆ ಹಳೆ ಕ್ರಮದಲ್ಲಿ ಅಡಿಕೆ ಸುಲಿಯುತ್ತಾ ಇದ್ದೇವೆ. ನೀವು ನಿಮ್ಮ ಪಾರಂಪರಿಕ ಕೃಷಿಯಲ್ಲಿ ಗೊಬ್ಬರಗಳನ್ನೆಲ್ಲ ಯಾವ ರೀತಿ ನೀಡ್ತೀರಿ? ಹಾಕ್ತಿರುತ್ತೆ ಕೃಷಿಗೆ, ಅದು ತಂದೆ ಇರುವಂತ ಸಂದರ್ಭದಲ್ಲಿ ಆಗ ನಮಗೆ ಕೈಯಲ್ಲಿ ನೀರು ಹೊಯ್ಯುವಂತ ಪದ್ಧತಿ ಇತ್ತು. ಆಮೇಲೆ ಸ್ಪ್ರಿಂಕ್ಲರ್ ಇತ್ತು. ಸ್ಪ್ರಿಂಕ್ಲರ್ ಇರುವಾಗ ವರ್ಷದ ಯಾವ ಹೊತ್ತಿನಲ್ಲೂ ಗೊಬ್ಬರ ಹಾಕಿದ್ರೆ ಆಗ್ತದೆ, ಹಾಕಬಹುದು. ಸೊಪ್ಪು ಸಹ ಹಾಕಬಹುದು. ಆದರೆ ಸ್ಪ್ರಿಂಕ್ಲರ್ ಧಾರಾಳ ನೀರಿದ್ರೆ ಸ್ಪ್ರಿಂಕ್ಲರ್ ಅನುಕೂಲ. ಅದು ಆದ್ರೆ ಹುಲ್ಲು ಜಾಸ್ತಿ ಬರ್ತದೆ. ಹುಲ್ಲನ್ನು ನಾವು ದನ ಒಟ್ಟಿಗೆ ಹಟ್ಟಿಯಲ್ಲಿ ಕಟ್ಟಿಯಾಗಿ ಆಹಾರವಾಗಿ ಅದರ ಹುಲ್ಲನ್ನು ತೆಗೆದು ಹಾಕಲಿಕ್ಕೆ ಆಗ್ತದೆ, ಅದನ್ನು ಹೆಚ್ಚು ಅನುಕೂಲ ಆಗ್ತದೆ. ಅದಕ್ಕೂ ಆಹಾರವಾಗಿ ಹುಲ್ಲು ಸಿಗ್ತದೆ. ತೋಟದಲ್ಲಿ ಆ ನೀರಿನ ಪಸೆ ಹೋಗೋದಾಗೆ ಒಳ್ಳೆಯದು. ಆದರೆ ನಮ್ಮದು ಬೈಲಾದರೆ ಸಾಕಷ್ಟು ನೀರು ಇರೋದ್ರಿಂದ ಆ ಸಮಸ್ಯೆ ಇಲ್ಲ. ಆದರೆ ಅದೇ ಗೊಬ್ಬರ ಯಾವ ಟೈಮಲ್ಲೂ ಹಾಕ್ಬೋದು. ಆದರೆ ಇತ್ತೀಚೆಗೆ ನಾನು ಡ್ರಿಪ್ ಮಾಡಿದ್ದೇನೆ, ಸುಧಾರಣೆ ಒಂದು 7-10 ವರ್ಷ ಲಾಗಾಯ್ತು. ಈಗ ಹಿಂದಿನಿಂದ ಹನಿ ನೀರಾವರಿ ವ್ಯವಸ್ಥೆ ಮಾಡಿದ್ದೇನೆ. ಅಂದರೆ ನೀರು ತುಂಬ ಉಳಿತಾಯ ಆಗ್ತದೆ. ಆದ್ದರಿಂದ ನಾನು ಮಳೆಗಾಲದಲ್ಲಿ ಗೊಬ್ಬರ ಹಾಕ್ತಾ ಇದ್ದೇನೆ. ಯಾಕೆಂದರೆ ಬೇಸಿಗೆಯಲ್ಲಿ ಅದನ್ನು ಹಾಕಿದರೆ ಅದು ಮಣ್ಣಿನಲ್ಲಿ ವಿಲೀನ ಆಗೋದಿಲ್ಲ. ಅದಕ್ಕಾಗಿ ಆದಷ್ಟು ಮಳೆಗಾಲದಲ್ಲೇ ಮಾಡ್ತೇನೆ ನಾನು ಎಲ್ಲ ಗೊಬ್ಬರ ಕೊಡೋದು. ಸೊಪ್ಪು ಗೊಬ್ಬರ ಹಾಕೋದಿದ್ರೆ ಮುಖ್ಯವಾಗಿ ಸಾವಯವ ಹಾಕಬೇಕು. ಸೊಪ್ಪು ಒಂದು ಮಿತ ಪ್ರಮಾಣದಲ್ಲಿ ಹಾಕಿದ್ರೆ ಆಗ್ತದೆ. ಆದರೆ ಮಣ್ಣು ನುಸುಳು ಮಾಡಬೇಕು, ಅದರ ಬುಡ ನುಸುಳು ಮಾಡಬೇಕು. ಅಡಿಕೆ ಮರದ್ದು ತೆಂಗಿನ ಮರದ್ದು ಅದು ಕನಿಷ್ಠ ಪಕ್ಷ ಒಂದು 2 ವರ್ಷಕ್ಕಾಗದೆ ನುಸುಳು ಮಾಡಿದ್ರೆ ಒಳ್ಳೆಯದು. ಆದರೆ ಆ ಈಗಿನ ಆಳುಗಳಿಗೆ ಕೊಡುವ ಈ ಹಣ ಆದಿ ಇಲ್ಲಿ ಸಂಬಳ ಜಾಸ್ತಿ ಇರುವುದರಿಂದ ಸೊ ಆದಷ್ಟು ನಾವು ಅಡಿಕೆ ಮರಕ್ಕೆ ಒಂದು ವೇಳೆ ಅದಕ್ಕೆ ಬುಡ ತೆಗೆಯಬೇಕಾದ್ರೆ ಇದ್ದ ಹಾಗೆ ಸಹ ಹಾಕಿಕೊಂಡು ಬುಡವೇ ಬಿಡಿಸಬೇಕೆಂದಿಲ್ಲ. ಬುಡಕ್ಕೆ ಒಂದು ಸ್ವಲ್ಪ ಹತ್ತಿರದಲ್ಲಿ ಗೊಬ್ಬರ ಕೊಟ್ಟು ಅದನ್ನು ಸ್ವಲ್ಪ ಒಣಗಿದ ಎಲೆ ಅಥವಾ ಸೋಗೆ ಅದರ ಸೋಗೆಯಲ್ಲಿ ಮುಚ್ಚಿದರೆ ಆ ಸಾಕಾಗ್ತದೆ. ಏನು ತೊಂದರೆ ಇಲ್ಲ ನನ್ನ ಅನುಭವದಲ್ಲಿ. ಉಳಿತಾಯ ಆಗ್ತದೆ. ಆ ವರ್ಷ ವರ್ಷ ಅದರ ಬುಡ ತೆಗೆಯುವುದರಿಂದ ಬೇರಿಗೆ ಪೆಟ್ಟಾಗ್ತದೆ. ಆದ್ದರಿಂದ ಅದರ ಬುಡದಲ್ಲೇ ಆದಷ್ಟು ಪಕ್ಕದಲ್ಲೇ ಗೊಬ್ಬರ ಒಂದು 2 ಅಡಿ ಅಂತರದೊಳಗೆ ಹಾಕಿ ಅದನ್ನು ಒಣಗಿದ ಎಲೆ ಅದರ ಸೋಗೆಯಿಂದ ಮುಚ್ಚಿ ಬಿಟ್ಟರೆ ಅದು ನೀರು ಆವಿಯಾಗುವುದು ಕಡಿಮೆ, ಬುಡದ ನೀರು ಆವಿಯಾಗುವುದು ಕಡಿಮೆ ಆಗ್ತದೆ. ಮತ್ತು ಆ ಬುಡ ಬಿಡಿಸುವಾಗ ಅದಕ್ಕೆ ಬೇರಿಗೆ ಪೆಟ್ಟಾಗ್ತದೆ. ಆದ್ದರಿಂದ ಅದು ಅನುಕೂಲವೇ. ತೆಂಗಿನ ಮರಕ್ಕೂ ಹಾಗೆ ಮಾಡಬಹುದು. ನಾನು ಏನು ಮಾಡ್ತೇನೆ, ನನಗೆ ಕೆಲಸವರಿಗೆ ಕೆಲಸ ಸಿಗಲಿ ಎಂಬ ದೃಷ್ಟಿಯಲ್ಲಿ ನಾನು ಕೂಡಿದರೆ 2 ವರ್ಷಕ್ಕೊಮ್ಮೆ ತೆಂಗಿನ ಅಡಿಕೆ ಮರದ ಬುಡ ತೆಗಿಸ್ತೇನೆ. ಈ ವರ್ಷ ತುಂಬ ವರ್ಷದ ನಂತರ ಈಗ 7-8 ವರ್ಷದ ನಂತರ ಈಗ ತೆಂಗಿನ ಮರ ಈ ಸರಿ ಬಿಡಿಸಿದ್ದೇನೆ. ಯಾಕಂದರೆ ಅವರಿಗೊಂದು ಕೆಲಸ ಸಿಗಲಿ ಅಂತೇಳಿ ಅದನ್ನೇ ಬದುಕೊಂಡಿರುವುದರಿಂದ ಆ ದೃಷ್ಟಿಯಿಂದ ನಾನು ಪಿಂಚಣಿ ಹಣವನ್ನು ಅವರಿಗೆ ಕೊಟ್ಟರು ಪರವಾಗಿಲ್ಲ, ಅವರಿಗೆ ಕೆಲಸ ಇಲ್ಲ ಆ ದೃಷ್ಟಿಯಲ್ಲಿ ಮಾಡಿಸ್ತದೆ. ಇದು ನಿಜ ಸಂಗತಿ. ಗೊಬ್ಬರ ಎಲ್ಲ ಎಷ್ಟೆಷ್ಟು ಪ್ರಮಾಣದಲ್ಲಿ ನೀವು ಹಾಕ್ತೀರಿ? ತೆಂಗಿನ ಮರಕ್ಕೆ ಸಾವಯವ ಗೊಬ್ಬರ, ಜೈವಿಕ ಅಂತಲ್ಲ ಸಾವಯವ ಗೊಬ್ಬರ. ಅದು ಮಿಕ್ಸ್ಚರ್ ಕೈಬೇವಿಂಡಿ, ನೆಲಗಡಲೆ ಹಿಂಡಿ, ಹರಹಿಂಡಿ, ಹೊಂಗೆ ಹಿಂಡಿ ಇತ್ಯಾದಿಗಳ ಮಿಕ್ಸ್ಚರ್ ಸಿಗ್ತದೆ. ಅದನ್ನು ಕನಿಷ್ಠ ಒಂದು 5 ಕೆಜಿ ತೆಂಗಿನ ಮರಕ್ಕೆ ಹಾಕಬೇಕಾಗ್ತದೆ ವರ್ಷಕ್ಕೆ. ಅಡಿಕೆ ಮರಕ್ಕೆ ಕನಿಷ್ಠ ಅಂದರೆ 2 ಹಾಕಬೇಕು, ಹೆಚ್ಚಿಗೆ ಇದ್ದರೂ ಏನೂ ತೊಂದರೆ ಇಲ್ಲ. ಎಷ್ಟು ಸಹ ಹಾಕ್ಬೋದು, 5 ಕೆಜಿ ಸಹ ಹಾಕ್ಬೋದು. ಒಂದು ಅಂದಾಜು ಮಾಡಿಕೊಂಡು ಅದು ಆ ಮಿತಿಗಿಂತ ಹೆಚ್ಚು ಹಾಕಿದರೆ ಏನು ಮರ ಸಾಯುವುದಿಲ್ಲ. ಹಾಕಬಹುದು, ಹಾಕಬಾರ್ದಿಲ್ಲ. ಆದರೆ ರಾಸಾಯನಿಕ ಗೊಬ್ಬರ ಹಾಕುವಾಗ ಮಾತ್ರ ಒಂದು ವೇಳೆ ಹಾಕೋದಿದ್ರೆ ಮಿತವಾಗಿ ಹಾಕೋದು ಒಳ್ಳೆಯದು, ಅರ್ಧ ಕೆ ಜಿ ಸುಫಲ ಇತ್ಯಾದಿ ಎಲ್ಲ ಹಾಕ್ಬೋದು. ಆದರೆ ನಾನು ಅದರ ಬಗ್ಗೆ ತಿಳ್ಕೊಂಡೇ ಮಾಡುದು, ನಾನು ಆದಷ್ಟು ಸಾವಯವ ಗೊಬ್ಬರನೇ ಉಪಯೋಗಿಸ್ತಾ ಇದ್ದೇನೆ. ಅಡಿಕೆ ಮರದ ಎಡೆಯಲ್ಲಿ ಬಾಳೆ ಗಿಡಕ್ಕೆ ನಾನು ಗೊಬ್ಬರವೇ ಹಾಕ್ತಾ ಇಲ್ಲ, ಯಾಕಂದ್ರೆ ಅದಕ್ಕೆ ಇದಕ್ಕೆ ಹಾಕಿದ ಗೊಬ್ಬರವೇ ಅದರಲ್ಲೇ ಅದು ಹಾಕ್ತಾ ಉಂಟು. ಅದು ಬಾಳೆ ಗಿಡದ ಹೇಗೆಂದ್ರೆ ಅದಕ್ಕೆ ಬೇರೆ ಪ್ರತ್ಯೇಕ ಸೊಪ್ಪೆಲ್ಲ ಹಾಕುವ ಅವಶ್ಯಕತೆ ಇಲ್ಲ, ಯಾಕೆಂದರೆ ಅದರದೇ ಎಲೆ, ಹಣ್ಣಾದ ಎಲೆಯನ್ನು ಅದಕ್ಕೆ ಕಡಿದು ಅದರ ಬುಡಕ್ಕೆ ಹಾಕೋದು, ಬರುವ ಮರಿ ಗಿಡಗಳನ್ನು ಒಂದು ಮುಖ್ಯ ಗಿಡವನ್ನು ಮಾತ್ರ ಬಿಡಬೇಕು, ಆಗ ಸಾಕಷ್ಟು ಗೊನೆ ದೊಡ್ಡದು ಆಗ್ತದೆ. ಮತ್ತು ಸ್ವಲ್ಪ ಸ್ವಲ್ಪ ಅದೇ ಒಂದು ಎರಡು ತಿಂಗಳಿಗೊಮ್ಮೆ ಏನಾದರೂ ಸ್ವಲ್ಪ ಸಾವಯವ ಗೊಬ್ಬರ ಹಾಕಿ ನೀರಿನ ವ್ಯವಸ್ಥೆ ಇದ್ದರೆ, ಇಲ್ಲದಿದ್ದರೆ ರಾಸಾಯನಿಕ ಗೊಬ್ಬರ ಸ್ವಲ್ಪ ಸುಫಲ ಇತ್ಯಾದಿ ರಾಸಾಯನಿಕ ಗೊಬ್ಬರ ಹಾಕಿದರೆ ಒಳ್ಳೆಯದು. ತಿಂಗಳಿಗೊಮ್ಮೆ ಒಂದು ಒಂದು ಮುಷ್ಟಿ ಅಷ್ಟು ತಿಂಗಳಿಗೊಮ್ಮೆ, ಹಾಗೆ ಒಂದು 9 ತಿಂಗಳಲ್ಲಿ ಗೊನೆ ಆಗ್ತದೆ. ಹೆಚ್ಚು ಪ್ರಯತ್ನ ಪಟ್ಟರೆ ಬಾಳೆ ಗಿಡದಲ್ಲಿ ಸಹ ಏನು ಕಷ್ಟ ಇಲ್ಲ, ಅದಕ್ಕೆ ಹೆಚ್ಚು ಗೊಬ್ಬರ ಎಲ್ಲ ಏನಿಲ್ಲ, ಮಿತ ಪ್ರಮಾಣದಲ್ಲಿ ಹಾಕಿದ್ರೆ ಸಾಕಾಗುತ್ತೆ. ಅದು ಅಡಿಕೆ ಮರದ ಎಡೆ ನೆಟ್ಟರೆ ಅದಕ್ಕೆ ಪ್ರತ್ಯೇಕ ಗೊಬ್ಬರ ಹಾಕಲೇಬೇಕೆಂದಿಲ್ಲ. ಬಾಳೆಯ ತಳಿ ಯಾವುದು? ಬಾಳೆ ತಳಿಯಲ್ಲಿರುವುದು ಇತ್ತೀಚಿನವರೆಗೆ ಕದಳಿ ಬಾಳೆ ಇತ್ತು, ಮತ್ತು ಇತ್ತೀಚೆಗೆ ನಾನು ಹಳೆಯ ಕದಳಿ ತೆಗೆದು ಅರಸಿಕೆರೆ ಆಗುವ ದೊಡ್ಡದು ಆ ತಳಿಯನ್ನು ತಂದು ಈಗ ನೆಟ್ಟಿದ್ದೇನೆ. ಮತ್ತು ನಮ್ಮ ಊರಿನ ಗಾಳಿ ಅಂತ ಹೇಳ್ತೇವೆ, ಆ ಗಾಳಿ ಇತ್ತು ಒಳ್ಳೆಯದು, ಒಳ್ಳೆಯ ಜಾತಿ ಉಂಟು ನಮ್ಮಲ್ಲಿ. ಈಗ ಸಹ ಒಂದು ಎರಡು ಸ್ಯಾಂಪಲ್ಗೆ ಇಟ್ಕೊಂಡಿದ್ದೀನಿ, ಈಗ ಕಡಿಮೆ ಮಾಡಿ, ಯಾಕಂದರೆ ಇಲ್ಲಿ ಮಾರ್ಕೆಟ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಸೊ ಹತ್ತಿರದ ಅಂಗಡಿಯವರು ಏನು ಮಾಡ್ತಾರೆ, ತುಂಬ ಕಡಿಮೆ ಕೊಡ್ತಾರೆ. ಅದಕ್ಕಾಗಿ ನಾನು ಮಿತ ಪ್ರಮಾಣದಲ್ಲಿ ಬಾಳೆ ಬೆಳೆಸ್ತೇನೆ. ಎಷ್ಟು ನೆಟ್ಟರು ಲಾಭ ಖಂಡಿತ ಉಂಟು ಅದರಲ್ಲಿ, ಕಷ್ಟ ಶ್ರಮ ಪಡಿದ್ರೆ ಬಾಳೆಯಲ್ಲಿ ನಷ್ಟ ಖಂಡಿತ ಇಲ್ಲ, ಅದು ಎಕ್ಸ್ಟ್ರಾ ಲಾಭ. ಬಾಳೆ ಮತ್ತು ಒಳ್ಳೆ ಮೆಣಸು ಇದು ಎಕ್ಸ್ಟ್ರಾ, ಜಾಯಿಕಾಯಿ ಇದೆಲ್ಲ ಎಕ್ಸ್ಟ್ರಾ ಲಾಭ. ತೆಂಗು ಮತ್ತು ಅಡಿಕೆಯಲ್ಲೂ ಲಾಭ ಖಂಡಿತ ಉಂಟು, ಇದು ಎಕ್ಸ್ಟ್ರಾ ಲಾಭ. ಧರ್ಮಕ್ಕೆ ಸಿಕ್ಕಿದಾಗೆ ಕೃಷಿತೋ ನಾಸ್ತಿ ದುರ್ಭಿಕ್ಷ ಅಂತೇಳಿ, ಕೃಷಿ ಮಾಡಿದವನಿಗೆ ದುರ್ಭಿಕ್ಷ ಖಂಡಿತ ಇಲ್ಲ, ಸ್ವತಃ ದುಡಿದ್ರೆ ಮತ್ತಷ್ಟು ಒಳ್ಳೆಯದು. ಹೌದು, ನಿಜವಾದ ಮಾತು. ಹೌದು, ಹೌದಲ್ಲ. ನನಗೆ ಕನಿಷ್ಠ 1 ಎಕರೆ ಜಾಗ ಇದ್ರೆ ಒಬ್ಬನಿಗೆ ಯಥೇಷ್ಟು, ಒಬ್ಬನೇ ಕೆಲಸ ಮಾಡುವ, ಎಲ್ಲ ಕೆಲಸ ಗೊತ್ತಿದ್ರೆ ಒಬ್ಬನೇ ಕೆಲಸ ಮಾಡಲಿಕ್ಕೆ ಸಾಧ್ಯ ಉಂಟು, ಅವನು ಯಥೇಷ್ಟು ಅದರ ಸಂಪಾದನೆ ಉಂಟು. ಎಲೆ ಚುಕ್ಕಿ ರೋಗ ಎಲ್ಲ ಬಂದಾಗ ನೀವು ಅದರ ಬಗ್ಗೆ ಅರಿತು ಪುನಃ ನೀವು ಕೃಷಿ ಮಾಡುವಾಗ ಯಾವ ತಳಿಗಳನ್ನ, ಯಾವ ತಳಿ ಸೂಕ್ತ ಅಂತ ತಿಳ್ಕೊಂಡ್ರಿ ಕೃಷಿ ಮಾಡಿ? ನಾನು ಇತ್ತೀಚೆಗೆ ರೋಗ ಬರುವ ಮೊದಲೇ ಒಂದಷ್ಟು ಜಾಗದಲ್ಲಿ, ಸುಮಾರು 1/2 ಎಕರೆಯಷ್ಟು ಜಾಗದಲ್ಲಿ, ನನಗೆ ಇರುವ 1.5 ಎಕರೆ 1/2 ಎಕರೆಯಲ್ಲಿ ಮಂಗಳ ಗಿಡ ನೆಟ್ಟಿದ್ದೆ. ಮಂಗಳ ಆಮೇಲೆ ಆಗ ನೆಟ್ಟ ತೋಟಕ್ಕೆ ಬೈಲು ಮಣ್ಣು ತುಂಬಿಸುವಾಗ ಒಂದು 2.5 ಅಡಿಯಷ್ಟು ಮಣ್ಣು ಒಮ್ಮೆಲೆ ತುಂಬಿಸಿದೆ ನಾನು, ಅದು ತಗ್ಗಿದ್ದರಿಂದ. ಸೊ ರೋಗ ಬೇಗ ಬಂತು. ಆದಂತ 1 ವರ್ಷ ಕಳೆದು ಅದನ್ನು ಪೂರಾ ರೋಗ ಬಂದ ಮರ ಪೂರಾ ಅಲ್ಲಿದ್ದ ಆ ಪ್ರದೇಶದ ಎಲ್ಲ ಮರಗಳು ಸತ್ತು ಹೋಯಿತು ನಿಧಾನವಾಗಿ. ಒಂದು 1.5-2 ವರ್ಷದಲ್ಲಿ ಅದನ್ನು ಪೂರ್ತಿ ಅದನ್ನು ತೆಗೆದು ಈಗ ಪುನಃ ಅದರಲ್ಲಿ ಮಂಗಳದಲ್ಲಿ ಇನ್ನೊಂದು ತಳಿ ಎಡಮಂಗಳ ನೆಟ್ಟಿದ್ದೀನಿ ಪ್ರಸ್ತುತ. ಅದೇ ಹಳದಿ ರೋಗ ಯಾವ ಥರ ಬಂದಿದೆ, ನನ್ನ ಅನಿಸಿಕೆ ಪ್ರಕಾರ ಅದು ಗಾಳಿಯಲ್ಲೇ ಬಂದಿರುವ, ಯಾಕಂದರೆ ಪಕ್ಕದ ಪ್ರದೇಶದಲ್ಲಿ ಎಲ್ಲಿ ಸಹ ಇಲ್ಲ. ಯಾಕಂದ್ರೆ ನಂದು ಗದ್ದೆಯಲ್ಲಿ ನಾನು ನೆಟ್ಟದ್ದು, ನನ್ನ ಆ ಸುತ್ತಮುತ್ತಲಿನ ಇರುವ ಪ್ರದೇಶದಲ್ಲಿ ನಾನು ಒಬ್ಬನೇ ಆ ನೀರು ನಿಲ್ಲುವ ಜಾಗದಲ್ಲಿ ಅಡಿಕೆ ಮರ ನೆಟ್ಟದ್ದು. ಸೊ ಒಮ್ಮೆಲೆ ಆ ಮಣ್ಣು ಹಾಕಿದ್ದರಿಂದ ಅದು ಬೇಗ ಅದಕ್ಕೆ ರೋಗ ಬಂದು ನನ್ನ ಅನಿಸಿಕೆ. ಅದು ಮುಖ್ಯವಾಗಿ ಆ ನೀರು ನಿಲ್ಲುವುದರಿಂದ ಗಾಳಿಯಲ್ಲಿ ಬಂದಿರ್ಬೋದು ನನ್ನ ಅನಿಸಿಕೆ. ಆ ರೋಗ ಗಾಳಿಯಲ್ಲಿ ಹಬ್ಬಿರ್ಬೋದು ಬೇರೆ ಪ್ರದೇಶದಿಂದ, ದೂರದ ಪ್ರದೇಶದಿಂದ ನೀರು ನಿಲ್ಲುವ ಪ್ರದೇಶದಲ್ಲಿ. ಹೌದು, ಎತ್ತರದ ಪ್ರದೇಶದಲ್ಲಿ ಅಂತ ರೋಗ ಒಂದೊಂದು ಎಡೆಯಲ್ಲಿ ಕಾಣ್ತದೆ ಅಷ್ಟೇ, ಒಂದೊಂದು ಎಡೆಯಲ್ಲಿ ಎತ್ತರ ನೀರು ನಿಲ್ಲದ ಪ್ರದೇಶದಲ್ಲಿ ಆ ಥರ ಬರ್ತದೆ, ಒಂದೊಂದೇ ಸತ್ತು ಹೋಗ್ತದೆ ಪ್ರಾಯದಾಗಿ. ದೊಡ್ಡ ದೊಡ್ಡ ಮರಗಳು ಒಂದೊಂದೇ ಬೇಗ ಸತ್ತು ಹೋಗ್ತದೆ, ಎಳೆ ಪ್ರಾಯದ ಗಿಡಗಳು ಅದರಲ್ಲಿ ಫಸಲು ಬರ್ತಾ ಇರ್ತದೆ. ಇದು ನನ್ನ ಕಂಡುವಂತ ಒಂದು ಅನುಭವ. ಅದೇ ನಾನು ಹೊಸದಾಗಿ ಮಂಗಳ ಗಿಡ ನೆಡುವಾಗ ಮೊದಲು ರೋಗ ಬಂದ ಜಾಗಕ್ಕೆ ಅದಕ್ಕೆ ಬೇರೆ ಏನು ಅದಕ್ಕೆ ಶುಶ್ರೂಷೆ ಏನು ಏನು ಮಾಡಲಿಲ್ಲ, ಮಣ್ಣಿಗೆ ಏನು ಇದು ಅದಕ್ಕೆ ರೋಗದ ಬಗ್ಗೆ ಏನು ಗಮನ ತಗೊಳ್ಳಿಲ್ಲ. ಮರವನ್ನು ಕಡಿದದ್ದು ಅದರ ಬೇರೆ ಪಕ್ಕದಲ್ಲಿರುವ ಬೇರೆ ಬೇರೆ ಕಡೆ ಗುಂಡಿ ತೆಗೆದು ಸ್ವಲ್ಪ ಸಣ್ಣ ಸಣ್ಣ ಗುಂಡಿ ತೆಗೆದು ನೆಟ್ಟಿದ್ದೇನೆ. ನೀರು ನಿಲ್ಲುವ ಜಾಗ ಆದ್ದರಿಂದ ಅದು ಈಗ ಮಣ್ಣು ತುಂಬಿಸಿದ ನಂತರ ಸಹ ಈಗ ಮಳೆಗಾಲದಲ್ಲಿ ಅದು ಒಂದು ರೀತಿ ಅಂಟು ಮಣ್ಣಿನಾಗಿ ಅಂಥ ಮಣ್ಣು ಸಿಕ್ಕಿದ್ದು ನನಗೆ. ಸೊ ಅದಕ್ಕೆ ಸ್ವಲ್ಪ ಜಾಗ್ರತೆ ತೆಗೆದುಕೊಳ್ತಾ ಇದ್ದೇನೆ. ಹೆಚ್ಚು ಮಳೆಗಾಲದಲ್ಲಿ ನೀರು ಹೆಚ್ಚಾಗಿ ನೀರು ನಿಲ್ಲುವಂಥ ಸಂದರ್ಭ, ಅದಕ್ಕೆ ಕಣಿವೆಯನ್ನು ತೋಡಿ ಕೊಟ್ಟಿದ್ದೇನೆ. ಮತ್ತು ಆ ರೋಗ ಬರೋದಕ್ಕೆ ಮಣ್ಣಿಗೆ ನಾನು ಹೆಚ್ಚು ಎಂತ ಕ್ರಮ ತಗೊಳ್ಳಿಲ್ಲ, ರೋಗ ಬರೋದಾಗಿ ನೆಟ್ಟಿದ್ದೇನೆ. ಏನಾಗ್ಲಿಕ್ಕಿಲ್ಲ ಎಂಬ ಧೈರ್ಯದಲ್ಲಿ ನಾನು ನೆಟ್ಟಿದ್ದೇನೆ. ಈಗ ಯಾವುದೇ ತೊಂದರೆ ಇಲ್ಲ, ಸದ್ಯಕ್ಕೆ ತೊಂದರೆ ಬರ್ಲಿಕ್ಕೆ ನೆಟ್ಟಿದಷ್ಟೇ, ತೊಂದರೆ ಬರ್ಲಿಕ್ಕೆ ಅಂತ ಅನುಭವ. 1 ವರ್ಷ ಆಗ್ತದಷ್ಟೇ, ಮುಂದಕ್ಕೆ ಅದು ಗೊತ್ತಾಗ್ತದೆ ಹೇಗೆ. ಅಡಿಕೆ ತಳಿಯಲ್ಲಿ ಮಂಗಳ ಮಾತ್ರ ಇದೆಯಾ? ಬೇಳೆ ಸ್ವಲ್ಪ ಮೋಹಿತ ಮಗಳ ಇತ್ತು, ಅದು ಆ ರೋಗ ಬಂದು ಅದರೊಟ್ಟಿಗೆ ಹೋಗಿದೆ. ಅದು ಮಂಗಳದೊಟ್ಟಿಗೆ ಮಂಗಳದೊಟ್ಟಿಗೆ ಮೋಹಿತ ನಗರ ಸ್ವಲ್ಪ ಇತ್ತು ಇದಷ್ಟು. ಈಗ ಉಳಿದೆಲ್ಲ ಊರ್ನ ತಳಿ ಉಂಟು, ಅದು ಹೆಚ್ಚು ಎತ್ತರ ಹೋಗ್ತದೆ. ಊರ್ನ ತಳಿ ಹೆಚ್ಚು ಎತ್ತರ ಹೋಗ್ತದೆ, ರೋಗ ಕಡಿಮೆ, ಹೆಚ್ಚು ಸಮಯ ಒಂದು 40-45 ವರ್ಷದವರೆಗೆ ಕೊಡ್ತದೆ ಅದು ಫಸಲು, 45 ವರ್ಷದವರೆ ಫಸಲು ಕೊಡ್ತದೆ, ಅದು ಹೆಚ್ಚು ಅನುಕೂಲ. ಆದರೆ ಅದನ್ನು ತೆಗಿಲಿಕ್ಕೆ ಮರ ಅಡಿಕೆ ಎಲ್ಲ ಕೊಯ್ಲಿಕ್ಕೆ ಎತ್ತರ ಆಗೋದ್ರೆ ಸ್ವಲ್ಪ ಈಗಿನ ಮಂಗಳಗಾಡಿ ಅನುಕೂಲ. ಸೊ ಆದಷ್ಟು ಅದನ್ನೇ ಬಗ್ಗೆ ಗಮನ ಹೆಚ್ಚು ಕೊಡಬೇಕಷ್ಟೇ, ಅದಕ್ಕೆ ಗೊಬ್ಬರ ಸರಿಯಾಗಿ ಕಾಲಕಾಲಕ್ಕೆ ಸರಿಯಾಗಿ ಕೊಡಬೇಕು, ಮತ್ತು ಮಳೆ ನೀರು ಇಲ್ಲದಾಗ ಜಾಗ್ರತೆ ಎಲ್ಲ ವಹಿಸಬೇಕು, ಅದಕ್ಕೆ ನೀರು ಬಸಿದು ಹೋಗುವ ಹಾಗೆ ಹಾಗೆ ಮಾಡಿದರೆ ಏನು ತೊಂದರೆ ಇಲ್ಲ. ಮತ್ತು ಕೃಷಿಗೆ ನಾವು ಆದಷ್ಟು ಮಕ್ಕಳನ್ನು ನೋಡಿಕೊಂಡ ಹಾಗೆ ನಾವು ಅದನ್ನು ದಿನನಿತ್ಯ ಹೋಗಿ ಆಸಕ್ತಿಯಿಂದ ಆ ಗಿಡ ನೋಡಿಕೊಂಡಿದ್ರೆ ಬಹಳ ಒಳ್ಳೆಯದು. ಕೊನೆ ಪಕ್ಷ ಒಂದು 2 ದಿವಸಕ್ಕೆ ಹೋಗಿ ನೋಡಬೇಕು, ಸ್ವಚ್ಛ ಎಲ್ಲ ಮಾಡಬೇಕು, ಅದರ ಕಳೆ ಗಿಡಗಳನ್ನ ಕೆತ್ಕೊಂಡು. ಮತ್ತೆ ಕಳೆ ತೆಗಿಲಿಕ್ಕೆ ನಾನು ಇತ್ತೀಚೆಗೆ ಸುಲಭ ಮರದ ಬುಡ ಬಿಟ್ಟು ದೂರದಲ್ಲಿ ಕಳೆನಾಶಕವನ್ನು ಸಿಂಪಡಿಸಿ ನಾಶ ಮಾಡ್ತಾ ಇದ್ದೇನೆ. ಯಾಕೆಂದರೆ ನನ್ನದು ಬಯಲು ಜಾಗ, ಸೊ ನನಗೆ ದನ ಇಲ್ಲ, ಹುಲ್ಲು ಅಗತ್ಯ ಇಲ್ಲ ಕಂಡು ಒಂದು ಆ ಥರ ಕಳೆನಾಶಕಗಳನ್ನು ಮಾಡ್ತೇನೆ, ನನಗೆ ಅನುಕೂಲ ಆಗ್ತದೆ. ಅದರಿಂದ ಈಗೆಲ್ಲ ರೈತರು ಹಣ್ಣಿನ ಬೆಳೆಗಳನ್ನೆಲ್ಲ ಬೆಳೀತಾ ಇದ್ದಾರಲ್ಲ, ನೀವೇನಾದರೂ ಪ್ರಯತ್ನ ಪಟ್ಟಿದ್ದೀರಾ ಹಣ್ಣಿನ? ಹಣ್ಣಿನ ನನಗೆ ಕೆಲವು ಒಂದೊಂದು ಮಾವು ಹಲಸು ಇಂಥದೆಲ್ಲ ನೆಟ್ಟಿದ್ದೀನಿ. ಕೃಷಿಯಲ್ಲಿ ಈಗ ರೈತರು ಅನುಭವಿಸುವಂತಹ ಪ್ರಮುಖ ಸವಾಲುಗಳು ಯಾವುವು ಅಂತ ನಿಮ್ಮ ಪ್ರಕಾರ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಮುಖ್ಯವಾಗಿ ಆಳುಗಳ ಸಮಸ್ಯೆ. ನಾವು ಮನೆಯವರೇ ಮಾಡಿದರೆ ಅನುಕೂಲ, ಮನೆಯವರು ಮಾಡಲಿಕ್ಕೆ ತುಂಬ ದೊಡ್ಡ ಕೃಷಿ ಇರೋದಿದ್ರೆ ಆಳುಗಳು ಬೇಕೇ ಬೇಕಾಗ್ತದೆ. ಆಳುಗಳು ಇಲ್ಲಿ ನಗರ ಆದ್ದರಿಂದ ಇಲ್ಲಿ ಆಳುಗಳ ಸಮಸ್ಯೆ ತುಂಬ ಉಂಟು, ಅದು ಮುಖ್ಯ ಒಂದು ಸವಾಲು. ಜೊತೆಯಲ್ಲಿ ನೀರು ಅಗತ್ಯ ಉಂಟು, ನಮ್ಮಲ್ಲಿ ಆ ಸಮಸ್ಯೆ ಇಲ್ಲ, ಯಾಕೆ ನಮ್ಮದು ಬಯಲು, ನೀರಿನ ಸಮಸ್ಯೆ ಇಲ್ಲ. ಮತ್ತು ಮಾರುಕಟ್ಟೆ ಎರಡನೇ ಸವಾಲು, ನನಗೆ ಎರಡನೇ ಸವಾಲು ಮಾರುಕಟ್ಟೆ. ಅದರಿಂದ ನಾನು ಕೃಷಿಯಿಂದ ವಿಮುಖ ನನಗೆ ಕಾಣ್ತದೆ, ಆದರೂ ನನ್ನ ಹವ್ಯಾಸದಿಂದ ಅದನ್ನು ಮುಂದುವರಿಸ ಹೋಗ್ತಾ ಇದ್ದೇನೆ. ಎಲ್ಲ ಕಡೆಯಲ್ಲಿ ನನ್ನ ಗೊತ್ತಿನಲ್ಲಿ ಮಾರುಕಟ್ಟೆ ಮುಖ್ಯವಾಗಿ ಸಮಸ್ಯೆ. ಅದು ಅಡಿಕೆಗಾದರೂ ಅಷ್ಟು ಗೊತ್ತಾಗೋದಿಲ್ಲ, ನಮ್ಮದು ಅಡಿಕೆ ಬೆಳೆಯುವ ಪ್ರದೇಶವಾದ್ದರಿಂದ ದಕ್ಷಿಣ ಕನ್ನಡದಲ್ಲಿ ಅಲ್ಲಿ ಆ ಸಮಸ್ಯೆ ಇಲ್ಲ. ಆದರೆ ಬಾಳೆಹಣ್ಣಿಗೆ ಮುಖ್ಯವಾಗಿ ಮಾರುಕಟ್ಟೆ ಸಮಸ್ಯೆ. ಅಲ್ಲಿ ಮಾರಾಟ ಮಾಡುವವ ತುಂಬ ಲಾಭ ಇಟ್ಕೊಳ್ತಾನೆ, ಕೃಷಿಕನಿಗೆ ಏನು ಕೊಡೋದಿಲ್ಲ. ಮೊದಲೆಲ್ಲ ಹೇಗಂದ್ರೆ ನಾನು ಚಿಕ್ಕದಿರುವಾಗ 10% ಲಾಭ ಇಟ್ಕೊಳ್ತಿದ್ರು ಬಾಳೆಹಣ್ಣಿನಲ್ಲಿ, ಈಗ 50-60% ಮಾರಾಟ ಮಾಡುವ ಲಾಭ ಹೊಡಿತಾನೆ. ಮಾರಾಟ ಮಾಡುವ ಇಬ್ಬರಿದ್ದಾರೆ, ಒಂದು ರಕಮಾಗಿ ತಗೊಳ್ಳುವವರು ಒಂದಿಷ್ಟು ಲಾಭ ಹೊಡಿತಾರೆ, ಉಳಿದ ಲಾಭ ಎಲ್ಲ ಮಾರಾಟ ಮಾಡುವ ತಗೊಳ್ತಾನೆ. ಅದು ಬೇಜಾರದ ವಿಚಾರ. ಆದ್ದರಿಂದ ಅದೊಂದು ಮಾರ್ಕೆಟ್ನ ವಿಚಾರ ಸಮಸ್ಯೆ. ಅವನಿಗೆ ಎಣಿಸಿದಷ್ಟು ಲಾಭ ಸಿಗಲಿಕ್ಕಿಲ್ಲ. ಆಳುಗಳು ಇಟ್ಕೊಂಡು ಮಾಡಿ ದೊಡ್ಡ ಮಟ್ಟದಲ್ಲಿ ಅವಳೆ ಕೃಷಿ ಮಾಡಿದರೆ ಒಂದು 40-40% ಲಾಭ ಸಿಗಬಹುದು ನನ್ನ ಅನಿಸಿಕೆ. ನನಗೆ ಸಣ್ಣ, ನಾನು ಸ್ವಲ್ಪ ಬಾಳೆ ಕಡಿಮೆ ಮಾಡಿದ್ದೇನೆ, ಯಾಕಂದರೆ ಅದನ್ನು ಮಾರುಕಟ್ಟೆ ಸರಿ ಇಲ್ಲದರಿಂದ, ಅದಕ್ಕೆ ಇಲ್ಲದ ಧರ್ಮಕ್ಕೆ ಆಗುವಂಥ ಬೆಳೆ ಅದು. ಅದರಲ್ಲಿ ತುಂಬ ಆದಾಯ ಫುಲ್ ಲಾಭವೇ, ಒಳ್ಳೆ ಮನುಷ್ಯನೂ ಲಾಭವೇ. ಆದರೆ ಒಳ್ಳೆ ಮನುಷ್ಯ ಒಣಗಿಸಲಿಕ್ಕೆ ವ್ಯವಸ್ಥೆ ಎಲ್ಲ ಬೇಕು. ನನ್ನ ಸಣ್ಣ ಸೋಲಾರ್ ಹಳೆ ಮಟ್ಟದ ಮಾಡಿದ್ದೀನಿ, ಇನ್ನು ಈಗ ಬೈಲಲ್ಲಿ ಹೊಸದಾಗಿ ನೆಟ್ಟ ಗಿಡ ಅದು ಮೇಲೆ ಬರುವಾಗ ನಾನು ಸೋಲಾರ್ ದೊಡ್ಡ ಮಟ್ಟಿನಲ್ಲಿ ಮಾಡಬೇಕಂತ ಇದ್ದೇನೆ. ಹರಿದೆ ಯೋಜನೆ ಹಾಕಿದ್ದೀನಿ, ಅದು ಇದ್ರೆ ತುಂಬ ಅನುಕೂಲ. ಇಂದಿನ ಯುವಕರು ಕೃಷಿಯಿಂದ ವಿಮುಖರಾಗಿರುವಂತಹ ಪರಿಸ್ಥಿತಿಯಲ್ಲಿ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ? ಮನಸ್ಸಿದ್ದರೆ ಮಾರ್ಗ ಅಂತ ಹೇಳಿದ ಹಾಗೆ, ನಾನು ಮನಸ್ಸಿದ್ದ ಮಾರ್ಗ ಅಂತ ಒಂದು ವ್ಯಕ್ತಿ ಛಲಗಾರ. ಆದ್ದರಿಂದ ನನಗೆ ಆಸಕ್ತಿ ಉಂಟು. ಆದ್ದರಿಂದ ಈಗ ಸಹ ನಾನು ಕೃಷಿ ಬಿಟ್ಟಿಗೆ ಮನಸ್ಸೇ ಇಲ್ಲ. ಕೃಷಿಯೇ ಆದಷ್ಟು ಸಂತೋಷ, ಕೃಷಿಯಷ್ಟು ಸಂತೋಷ ಯಾವ ಬೇರೆ ಉದ್ಯೋಗದಲ್ಲಿಲ್ಲ. ಆದರೆ ಯುವಕರು ಅದನ್ನು ಮನಸ್ಸು ಮಾಡಬೇಕು. ಅವರು ಹಣದ ಹಿಂದೆ ಹೋಗ್ತಾ ಇದ್ದಾರೆ, ಏನು ಅವರಿಗೆ ಈಗ ಒಮ್ಮೆ ಹಣ ಸಿಗ್ತದೆ ಮತ್ತೆ ಅದರ ಭವಿಷ್ಯದ ಬಗ್ಗೆ ಚಿಂತೆ ಮಾಡೋದಿಲ್ಲ. ಆದ್ದರಿಂದ ಈಗ IT ಕಂಪನಿ ಎಲ್ಲ ದುಡಿತಾರೆ, ಹಣ ತುಂಬ ಆಗ್ತದೆ, ಅಲ್ಲಿ ಸೀಮಿತ ಪ್ರದೇಶಗಳನ್ನು ಮನೆ ಮಾಡಿಕೊಂಡು ಅಲ್ಲಿ ಇರ್ತಾರೆ. ಆದರೆ ಕೃಷಿಯಲ್ಲಿ ಸಿಗುವಷ್ಟು ನೆಮ್ಮದಿ ಸಿಗುವುದಿಲ್ಲ ನಾನು ಹೇಳ್ತೇನೆ. ಆದಷ್ಟು ವಿಶಾಲ ಮನಸ್ಸಿಂದ ಅದನ್ನು ಈಗಿನ ಮಕ್ಕಳು ಯುವಜನರು ಅದನ್ನು ಅರ್ಥ ಮಾಡಿಕೊಂಡು ಕೃಷಿಯಲ್ಲಿ ತೊಡಗಿಸಿಕೊಂಡ್ರೆ ಅದರಿಂದ ಒಳ್ಳೆಯ ಮನಸ್ಸಿಗೂ ನೆಮ್ಮದಿ, ಆದಾಯ ತುಂಬ ಬರ್ತದೆ, ಖಂಡಿತ ಬರ್ತದೆ. ಆಸಕ್ತಿಯಿಂದ ಮಾಡಬೇಕು. ಒಳ್ಳೆಯದು ಲಕ್ಷ್ಮೀನಾರಾಯಣ ಭಟ್ ಅವರೇ, ನೀವು ನಿವೃತ್ತರಾದ ನಂತರವೂ ನಿಸರ್ಗದೊಂದಿಗೆ ಸಂಬಂಧವನ್ನು ಇಟ್ಟುಕೊಂಡು ಮಾದರಿಯಾಗಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ಮಂಗಳೂರಿನ ಅಳಪೆಯ ಲಕ್ಷ್ಮೀನಾರಾಯಣ ಭಟ್ ಅವರ ಸಮಗ್ರ ಕೃಷಿ ಅನುಭವ ಕುರಿತು ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಗಾಯತ್ರಿ ಎಂ, ಈ ಕಾರ್ಯಕ್ರಮದ ನಿರ್ದೇಶನ PV ಪ್ರಶಾಂತ್ ಕುಮಾರ್. ಸರ್ವಶ್ರೇಷ್ಠ ರೈತನೇ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇದು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-180-15-51 ಕರೆ ಮಾಡಿ. ಇದು ಯಾರ ನಂಬರ್? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ.

ಕ್ವಿಂಟಾಲಿಗೆ 9,000 ರೂಪಾಯಿಗಳಿಂದ 20,000 ರೂಪಾಯಿಗಳು, ತೆಂಗಿನಕಾಯಿ ಒಂದನೇ ವರ್ಗ 1,030,000 ರೂಪಾಯಿಗಳಿಂದ 42,000 ರೂಪಾಯಿಗಳು, ಎರಡನೇ ವರ್ಗ 1,028,000 ರೂಪಾಯಿಗಳಿಂದ 35,000 ರೂಪಾಯಿಗಳು, ಅಕ್ಕಿ ಸ್ಥಳೀಯ ಕ್ವಿಂಟಾಲಿಗೆ 4,500 ರೂಪಾಯಿಯಿಂದ 5,300 ರೂಪಾಯಿಗಳು, ಕಟ್ಟ ಸಾಂಬಾರ್ ಕ್ವಿಂಟಾಲಿಗೆ 3,500 ರಿಂದ 4,500 ರೂಪಾಯಿಗಳು, IR8 ಕ್ವಿಂಟಾಲಿಗೆ 3,500 ರೂಪಾಯಿಯಿಂದ 4,300 ರೂಪಾಯಿಗಳು, ಭತ್ತ ಆಮದು ಕ್ವಿಂಟಾಲಿಗೆ 2,250 ರೂಪಾಯಿಯಿಂದ 2,450 ರೂಪಾಯಿಗಳು, ಬೆಲ್ಲ ಆಮದು ಹಳದಿ ಕ್ವಿಂಟಾಲಿಗೆ 4,500 ರೂಪಾಯಿಗಳಿಂದ 20,000 ರೂಪಾಯಿಗಳು, ತೆಂಗಿನಕಾಯಿ ಒಂದನೇ ವರ್ಗ 1,030,000 ರೂಪಾಯಿಗಳಿಂದ 42,000 ರೂಪಾಯಿಗಳು, ಎರಡನೇ ವರ್ಗ 1,028,000 ರೂಪಾಯಿಗಳಿಂದ 35,000 ರೂಪಾಯಿಗಳು, ಅಕ್ಕಿ ಸ್ಥಳೀಯ ಕ್ವಿಂಟಾಲಿಗೆ 4,500 ರೂಪಾಯಿಯಿಂದ 5,300 ರೂಪಾಯಿಗಳು, ಕಟ್ಟ ಸಾಂಬಾರ್ ಕ್ವಿಂಟಾಲಿಗೆ 3,500 ರಿಂದ 4,500 ರೂಪಾಯಿಗಳು, IR8